ಜಂಬೋ ಒಂದು ಎನ್ನುವಂತ ಹೊಸ ಕ್ಯಾಶ್ಯೂ ಹೈಬ್ರಿಡ್ ತಳಿಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಈ ಹೈಬ್ರಿಡ್ ತಳಿಯನ್ನು ಸುಮಾರು 20 ವರ್ಷಗಳ ಅವಿರತ ಪರಿಶ್ರಮದ ಫಲವಾಗಿ ನಾವು ಈಗ ಬಿಡುಗಡೆ ಮಾಡಿದ್ದೇವೆ. ಇದು ಒಂದು ದೊಡ್ಡ ಬೀಜ ಬಿಡುವಂತಹ ತಳಿಯಾಗಿದೆ. ಈಗ ಸಾಧಾರಣವಾಗಿ ನಮ್ಮ ದೇಶದಲ್ಲಿ ಒಂದು 45 ಬೇರೆ ಬೇರೆ ಗೇರು ತಳಿಗಳಿದ್ದಾವೆ. ಅದರಲ್ಲಿ ಹೆಚ್ಚಿನ ತಳಿಗಳು ಅಂದ್ರೆ ಸುಮಾರೊಂದು 95% ತಳಿಗಳು ಎಲ್ಲ ಸಣ್ಣದಿಂದ ಮಧ್ಯಮ ಗಾತ್ರದ ಬೀಜವನ್ನು ಬಿಡುವಂತ ತಳಿಗಳಾಗಿವೆ. ಇನ್ನೊಂದು 2-3 ತಳಿಗಳು ಒಂದ್ ಸ್ವಲ್ಪ ಮಧ್ಯಮ ಗಾತ್ರದಿಂದ ಸ್ವಲ್ಪ ದೊಡ್ಡ ಗಾತ್ರದ ಬೀಜವನ್ನು ಬಿಡುವಂತ ತಳಿಗಳಾಗಿದ್ದಾವೆ. ಇದರಲ್ಲಿ ಈಗ ಗೇರು ಬೆಳೆಯಲ್ಲಿ ನಮ್ಮ ಮುಖ್ಯವಾದ ಸಮಸ್ಯೆ ಏನಂದ್ರೆ ಈ ಖರ್ಚಿನ ಲೆಕ್ಕದಲ್ಲಿ ಸುಮಾರು 40% ಖರ್ಚು ಬರೀ ಬೀಜ ಹೆಕ್ಕುವ ಲೆಕ್ಕದಲ್ಲೇ ಹೋಗ್ತದೆ. ನಮ್ಗೆ ಸುಮಾರು ಅವನಿಗೆ 1 ಲಕ್ಷ ರೂಪಾಯಿ ಒಬ್ಬರಿಗೆ ಇದು ಬಂದ್ರೆ ಪ್ರಾಫಿಟ್ ಬಂದ್ರೆ ಅದರಲ್ಲಿ 40,000 ಬೀಜ ಹೆಕ್ಕಲಿಕ್ಕೆ ಖರ್ಚು ಹೋಗ್ತದೆ. ಒಬ್ಬ ಆಳು ಒಂದ್ ದಿವಸಕ್ಕೆ ಸೀಸನ್ ಅಲ್ಲಿ 15 ಕೆಜಿ ಹೆಕ್ಬಹುದು. ಅಂದ್ರೆ ಈ ಸಣ್ಣ ಮತ್ತೆ ಮಧ್ಯಮ ಗಾತ್ರದ ಬೀಜಗಳಲ್ಲೂ ನಿಮ್ಗೆ ಏನಂದ್ರೆ 1 ಕೆಜಿ ಬೀಜ ಒಟ್ಟು ಮಾಡ್ಲಿಕ್ಕೆ ಸುಮಾರು ಒಂದು 150-180 ಬೀಜವನ್ನು ಹೆಕ್ಬೇಕಾಗ್ತದೆ. ಆದ್ರೆ ಈಗ ನಾವು ಬಿಡುಗಡೆ ಮಾಡಿದಂತ ತಳಿ ಸುಮಾರು 80 ಬೀಜ ಹೆಕ್ಕಿದ್ರೆ ನೀವು 1 ಕೆಜಿಯನ್ನು ಪಡೆಯಬಹುದು. ಇಲ್ಲಿ ನಿಮಗೆ ಲೇಬರ್ ನಲ್ಲಿ ತುಂಬಾ ಉಳಿತಾಯ ಆಗುತ್ತೆ. ಕೂಲಿ ಕಾರ್ಮಿಕರ ಹೆಕ್ಕುವ ವಿಷಯದಲ್ಲಿ ತುಂಬಾ ಉಳಿತಾಯ ಆಗ್ತದೆ. ಅಂದ್ರೆ 1 ಟನ್ ಬೀಜ ಹೆಕ್ಕುವಾಗ ನಿಮಗೆ ಸುಮಾರು 1 ಟನ್ ಬೀಜಕ್ಕೆ 16,000 ರೂಪಾಯಿಯಷ್ಟು ನೀವು ಕೂಲಿಯನ್ನು ಉಳಿಸಬಹುದು. ಯಾಕಂದ್ರೆ ನಿಮಗೆ ಈ ಚಿಕ್ಕ ಬೀಜ ಹೆಕ್ಕುವಾಗ 1 ಟನ್ಗೆ ನಿಮಗೆ ಸುಮಾರು ಕೂಲಿ ಸೇರಿಸಿದ್ರೆ ಒಂದು 33,000 ಬೇಕಾಗ್ತದೆ. ಅದೇ ಈ ದೊಡ್ಡ ಬೀಜದಲ್ಲಿ ನಿಮ್ಗೆ 17,000 ರೂಪಾಯಿಯಲ್ಲಿ ಹೆಕ್ಕಿದ ಕೆಲಸ ಮುಗೀತದೆ. ಅದು ಒಂದು ಅನುಕೂಲ ಈ ತಳಿಯದ್ದು. ಇನ್ನೊಂದು, ಈ ಫ್ಯಾಕ್ಟ್ರಿ ಅವರು ಹೆಚ್ಚಾಗಿ ದೊಡ್ಡ ಬೀಜವನ್ನು ದೇಶಾದ್ಯಂತ ನಾನು ಬೇರೆ ಬೇರೆ ಸೆಂಟರ್ಗಳ 10-15 ರೂಪಾಯಿ ಜಾಸ್ತಿ ಕೊಡ್ತೀವಿ 1 ಕೆಜಿ ಮೇಲೆ ಒಣಗಿದ ಬೀಜಗಳಿಗೆ ಅಂತ ಎಲ್ಲರಿಂದನೂ ನಾನು ಅಭಿಪ್ರಾಯ ವ್ಯಕ್ತವಾಗಿದೆ. ಹಾಗಾಗಿ ಈ ಬೀಜಕ್ಕೆ ನಿಮಗೆ 1 ಕೆಜಿಯ ಮೇಲೆ 10 ರೂಪಾಯಿ ಹೆಚ್ಚಿಗೆ ಸಿಗ್ತದೆ. ಅಲ್ಲಿಗೆ ನೀವು 1 ಟನ್ ಬೀಜ ಕೊಟ್ರೆ ಒಂದು ಫ್ಯಾಕ್ಟ್ರಿಗೆ ಅದರಲ್ಲೇ ನಿಮ್ಗೆ 10,000 ಹೆಚ್ಚಿಗೆ ಸಿಕ್ತು. ಸೊ ಬೀಜದ ಗಾತ್ರದ ಮೇಲೆ 10,000 ಸಿಕ್ಕಿದಾಯ್ತು, ಕೂಲಿಯಲ್ಲಿ ನಿಮ್ಗೆ 16,000 ಉಳಿದಾಗಾಯ್ತು. ಸೊ ಒಟ್ಟಿಗೆ ನೀವು 1 ಟನ್ ಇಳುವರಿ ಬಂದ್ರು ಕೂಡ ನಿಮ್ಗೆ ಈ ತಳಿಯಲ್ಲಿ ಹೆಚ್ಚಾಗಿ ನಿಮ್ಗೆ 26,000 ಹೆಚ್ಚಿನ ಆದಾಯವನ್ನು ಪಡೆಯಬಹುದು. ಇದನ್ನು ನಮ್ಮ ಈ ಹೈಬ್ರಿಡೈಸೇಷನ್ ಮುಖಾಂತರ ಮಾಡಿದ್ದೇವೆ. ನಮ್ಮಲ್ಲಿ ಮುಂಚೆ ಬಿಡುಗಡೆ ಆದ ಎನ್ಆರ್ಸಿಸಿ ಸೆಲೆಕ್ಷನ್ 2 ಅನ್ನುವಂತ ಒಂದು 8 ಗ್ರಾಮ್ ಹತ್ರ ತೂಗುವಂತ ಬೀಜ, ಆ ತಳಿಯನ್ನು ನಾವು ಇನ್ನೊಂದು ಮಹಾರಾಷ್ಟ್ರದಿಂದ ಕಲೆಕ್ಟ್ ಮಾಡಿದ ಒಂದು ಜೀವ ವೈವಿಧ್ಯತೆ ಜೊತೆ ಗೇರಿನ ತಳಿಯ ಜೊತೆ ಅಲ್ಲಿ ಅದರಲ್ಲಿ ಕಡಿಮೆ ಇಳುವರಿ ಕೊಡುವಂತದ್ದು. ಆದ್ರೆ ಬೀಜ 10 ಗ್ರಾಮ್ ಇತ್ತು. ಅದು ಎರಡನ್ನು ನಾವು ಸಂಕರಣ ಮಾಡಿದಾಗ ಈ ಬಂದಂತ ಹೈಬ್ರಿಡ್ ಇದು. ಇದರಲ್ಲಿ ಈ ಎರಡೂ ತಳಿಗಳನ್ನು ಮೀರಿಸುವಂತ ಗುಣಗಳಿವೆ. ಒಂದು ಹೆಚ್ಚಿನ ಬೀಜದ ಗಾತ್ರ, ಇನ್ನೊಂದು ಇಳುವರಿ ಕೂಡ ಹೆಚ್ಚು. ಇದು ಈ ತಳಿಯ ಅನುಕೂಲ. ಇನ್ನೊಂದು, ಈ ಗೇರು ಹಣ್ಣಿನ ಮೌಲ್ಯವರ್ಧನೆ ಮಾಡುವರಿಗೆ ಕೂಡ ಈ ತಳಿ ಬಹಳ ಅನುಕೂಲ. ಯಾಕಂದ್ರೆ ಒಂದೊಂದು ಹಣ್ಣುಗಳು ಒಂದು ಕನಿಷ್ಠ 105-110 ಗ್ರಾಮ್ ವರೆಗೆ ತೂಗ್ತವೆ. ಇದರಲ್ಲಿ ಜ್ಯೂಸಿನ ಪ್ರಮಾಣ ಕೂಡ ಜಾಸ್ತಿ ಇದೆ. ಈ ಜ್ಯೂಸಿನ ಪ್ರಮಾಣ ಜಾಸ್ತಿ ಇದ್ದಾಗ ನಿಮ್ಗೆ ಗೇರು ಹಣ್ಣಿನ ಮೌಲ್ಯವರ್ಧನೆಗೆ ಬಹಳ ಅನುಕೂಲ ಆಗ್ತದೆ. ಇದು ಇನ್ನೊಂದು ಅನುಕೂಲ ಈ ತಳಿಯದ್ದು. ಈ ತಳಿಯ ಇಳುವರಿ ನಾವೀಗ ಬಂದ್ರೆ ನಾವೀಗ ಸುಮಾರೊಂದು 4-5 ವರ್ಷದಿಂದ ನೋಡ್ತಾ ಇದ್ದೀವಿ. ವಯಸ್ಕ ಗಿಡ, ಒಂದು 10 ವರ್ಷದ ವಯಸ್ಕ ಗಿಡದಲ್ಲಿ ಒಂದೊಂದು ಗಿಡಕ್ಕೆ ನೀವು 10 ಕೆಜಿ ಪಡೀಲಿಕ್ಕೆ ಏನು ತೊಂದರೆ ಇಲ್ಲ. 10 ಕೆಜಿ ಈಗ ನಾವು ಪಡೆದಿರುವಂತ ಭೂಮಿ ಹೆಚ್ಚು ಕಮ್ಮಿ ಬಂಜರು ಭೂಮಿ ಅನ್ಬೋದು, ಅಂತ ಭೂಮಿಯಲ್ಲೂ ನಾವು ಪಡೆದಿದ್ದೇವೆ. ಇದು ಗುಡ್ಡ, ಗುಡ್ಡದ ಮೇಲೆ ಅದಕ್ಕೆ ನೀರಿಲ್ಲ, ಸರಿಯಾದ ಪೋಷಕಾಂಶದ ಆರೈಕೆಯು ಕಡಿಮೆ ಇದೆ. ಅಂತ ಫಲವತ್ತತೆ ಕಡಿಮೆ ಇರುವಂತಹ ನಮ್ಮ ಈ ಕರಾವಳಿಯ ಮಣ್ಣಿನಲ್ಲೇ ಅದು ಒಂದು ಗಿಡಕ್ಕೆ 10 ಕೆಜಿ ಕೊಟ್ಟಿದೆ. ಆ ಗೇರಲ್ಲಿ ಇನ್ನೊಂದು ವಿಚಾರ ಏನಂದ್ರೆ, ಈ ಇರಿಗೇಷನ್ ಅಥವಾ ನೀರಾವರಿಯನ್ನು ನಾವು ಒಂದು 3 ತಿಂಗಳು ಕೊಟ್ರೆ ಅದರಲ್ಲಿ 1.5 ಪಟ್ಟು ಹೆಚ್ಚಿನ ಇಳುವರಿ ಪಡೆಯಬಹುದು ಅಂತ. ಇದು ನೀರಾವರಿ ಇಲ್ಲದೇನೆ ಕೂಡ ನಾವು 1 ಹೆಕ್ಟೇರ್ಗೆ 2 ಟನ್ಗಳವರೆಗೆ ಪಡೆದಿದ್ದೇವೆ 10 ವರ್ಷದ ಗಿಡಗಳಿಂದ. ಇದು ಇನ್ನೊಂದು. ಇನ್ನೊಂದು ಮುಖ್ಯ ವಿಚಾರ ಅಂದ್ರೆ, ಈ ಸಂಸ್ಕರಣೆ ಮಾಡುವವರಿಗೂ ಕೂಡ ಇದು ಬಹಳ ಅನುಕೂಲ ಆಗಿದೆ ಈ ತಳಿ. ಈ ತಳಿಯ ತಿರುಳಿನ ಸಿಪ್ಪೆ ಸುಲಭವಾಗಿ ತೆಗೆಯಬಹುದಾಗಿದೆ. ನೀವು ಅದಕ್ಕೆ ಕಡ್ಡಿಯಲ್ಲಿ ಚುಚ್ಚಿದಾಗೆ ಅದು ಶೀತ ಸುಲಭವಾಗಿ ಬರ್ತದೆ. ಮತ್ತೊಂದು ವಿಚಾರ ಏನಂದ್ರೆ, ಈ ಫ್ಯಾಕ್ಟ್ರಿಯಲ್ಲಿ ಶೆಲ್ಲಿಂಗ್ ಮಾಡುವ ಪ್ರಕ್ರಿಯೆಯಲ್ಲೂ ಕೂಡ ನೀವು ಕಾರ್ಯಕ್ಷಮತೆ ಕಾರ್ಯದಕ್ಷತೆಯನ್ನು ಹೆಚ್ಚಿಸಬಹುದು. ಇಲ್ಲಿ ನೋಡಿ, ನಿಮ್ಮ ಲೇಬರ್ ರಿಕ್ವೈರ್ಮೆಂಟ್ ಇಲ್ಲಿ ಕೂಡ ತುಂಬಾ ಕಡಿಮೆ ಸಾಕು, ಲೇಬರ್ ಎಫಿಷಿಯನ್ಸಿ ಜಾಸ್ತಿ ಆಗ್ತದೆ ಫ್ಯಾಕ್ಟ್ರಿಯಲ್ಲಿ. ಯಾಕಂದ್ರೆ ಬೀಜದ ಗಾತ್ರ ದೊಡ್ಡದು, ಅದರ ತಿರುಳಿನ ಗಾತ್ರ ಸುಮಾರು 3.5 ಗ್ರಾಂ ವರೆಗೆ ಇದೆ. ಈಗ ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಗ್ರೇಡು W180 ಅಂತ ಕರೀತಾರೆ. ಅಂದ್ರೆ 1 ಪೌಂಡ್ ನಲ್ಲಿ 180 ತಿರುಳುಗಳು ಇಟ್ಟಿರ್ತಾರೆ. ಆದ್ರೆ ಈ ತಳಿ ಅದಕ್ಕಿಂತ ದೊಡ್ಡ ಗಾತ್ರದ ತಿರುಳನ್ನು ಕೊಡ್ತಾ ಇದೆ. ಅಂದ್ರೆ W130, ನಾವು ಕಂಡ ಪ್ರಕಾರ W130 ಗ್ರೇಡ್ ನಲ್ಲಿ, ಅಂದ್ರೆ ಬರೀ 130 ತಿರುಳನ್ನು ಹಾಕಿದ್ರೆ ನಿಮ್ಗೆ 1 ಪೌಂಡ್ ಸಿಗ್ತದೆ. ಆದ್ರಿಂದ ಇದನ್ನು ನಾವು ಜಂಬೋ ಅಂತ ಹೆಸರಿಟ್ಟಿದ್ದೇವೆ, ನೇತ್ರ ಜಂಬೋ 1. ನೇತ್ರ ಅಂದ್ರೆ ಈಗ ಇತ್ತೀಚೆಗೆ ನಮ್ಮ ಸಂಸ್ಥೆಯಿಂದ ಬಿಡುಗಡೆಗೊಂಡಂತಹ ಎಲ್ಲಾ ತಳಿಗಳಿಗೆ ನೇತ್ರ ಅನ್ನುವ ಒಂದು ಹೆಸರನ್ನು ಸೇರಿಸ್ತಾ ಇದ್ದೇವೆ, ನೇತ್ರಾವತಿ ನದಿಯ ನೆನಪಿನಲ್ಲಿ. ಜಂಬೋ ಅಂದ್ರೆ ಇದು ಗಾತ್ರವನ್ನು ಸೂಚಿಸುವಂತಹ ಹೆಸರು, ನೇತ್ರ ಜಂಬೋ 1. ಆಮೇಲೆ ಇನ್ನೊಂದು ಅನುಕೂಲ ಅಂದ್ರೆ, ಈ ತಳಿ ಹೂ ಬಿಡುವುದು ಬಹಳ ಬೇಗ. ನಿಮ್ಮ ಉಳ್ಳಾಳ 3, ಸಿಲೆಕ್ಷನ್ 2, ವೆನ್ಕುಲ್ಲಾ 4 ಇವೆಲ್ಲ ಬಿಡ್ತದಲ್ಲ, ಇದೇ ತರ ಇದು ಕೂಡ ಬಹಳ ಬೇಗ ಹೂ ಬಿಡ್ತದೆ. ಹೂ ಬಿಟ್ಟ ನಂತರ ಕೊಯ್ಲು ಮತ್ತೆ ಮಳೆಗಾಲದ ಮುಂಚೆಗೆ ಕೊಯ್ಲು ಮುಗಿದೋಗ್ತದೆ. ಹಾಗಾಗಿ ಒಂದನೇ ಅನುಕೂಲ ಏನಂದ್ರೆ, ಬೇಗ ಮಾರ್ಕೆಟಿಗೆ ಬರೋದ್ರಿಂದ ನಿಮಗೆ ಹೆಚ್ಚಿನ ಬೆಲೆಯನ್ನು ಇದರ ಬೀಜಗಳಿಗೆ ನಿರೀಕ್ಷಿಸಬಹುದು. ಇನ್ನೊಂದು ಎರಡನೇ ಅನುಕೂಲ ಅಂದ್ರೆ, ಇದು ಮಳೆಯ ಹೊಡೆತಕ್ಕೆ ಸಿಗದೆ ಬೀಜ ಕಪ್ಪಾಗುವ ಸಾಧ್ಯತೆ ಕಮ್ಮಿ. ಮಳೆಯ ಹೊಡೆತಕ್ಕೆ ಈಗ ತಡವಾಗಿ ಬೀಜ ಬಿಡುವಂತಹ ತಳಿಗಳು ಮಳೆಯ ಹೊಡೆತಕ್ಕೆ ಸಿಕ್ಕಿದ್ರೆ ಬೀಜ ಕಪ್ಪಾಗುವ ಸಾಧ್ಯತೆ ಇರ್ತದೆ. ಆದ್ರೆ ಈ ತಳಿ ನೇತ್ರ ಜಂಬೋ 1 ಆ ಸಮಸ್ಯೆ ನಿಮಗೆ ಕಂಡುಬರುವುದಿಲ್ಲ. ಇದು ಇನ್ನೊಂದು ಇದರ ಅನುಕೂಲ. ಇದನ್ನು ನಾವು ದೂರ ದೂರ ನೆಟ್ಟೆ ಇದನ್ನ ಈಗ ಇಲ್ಲಿವರೆಗೆ ನಾವು ಅದನ್ನ ಇವ್ಯಾಲ್ಯುಯೇಟ್ ಮಾಡಿದ್ದೇವೆ. ಸಾಂದ್ರ ಬೇಸಾಯಕ್ಕೆ ಸೂಕ್ತ ಆಗೋದ್ರಲ್ಲಿ ಯಾವುದೇ ಅನುಮಾನ ಕಾಣ್ತಾ ಇಲ್ಲ. ಯಾಕಂದ್ರೆ ನಾವು ಆಗಾಗ ಗಿಡಗಳನ್ನು ಪ್ರೂನಿಂಗ್ ಮಾಡಿದಾಗ ಹೆಚ್ಚಿನ ಹೊಸ ಗೆಲ್ಲುಗಳು ಬಂದು ಅದರಲ್ಲಿ ಹೂಗಳು ಬಿಟ್ಟಿದ್ದುಂಟು. ಆದ್ರೆ ಇಲ್ಲಿ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ನಿಮಗೆ ದೂರ ದೂರ ನೆಟ್ಟಾಗಲೇ 2 ಟನ್ಗಳಷ್ಟು 1 ಹೆಕ್ಟೇರ್ಗೆ ಇಳುವರಿ ಬರ್ತಿರುವಾಗ ಸಾಂದ್ರ ಬೇಸಾಯದಲ್ಲಿ ಹೆಚ್ಚಿನ ಕೂಲಿ ಕಾರ್ಮಿಕರನ್ನು ಬಳಸಿ ಅದೇ ಇಳುವರಿಯನ್ನು ಪಡೆಯೋದ್ರಲ್ಲಿ ಹೆಚ್ಚಿನ ಅರ್ಥ ನನಗೆ ಕಾಣ್ತಾ ಇಲ್ಲ. ಹಾಗಾಗಿ ಸಾಂದ್ರ ಬೇಸಾಯದಲ್ಲಿ ನಿಮ್ಗೆ ಗಿಡ ನೆಡುವುದರಿಂದ ಹಿಡಿದು ಅದನ್ನು ಸವರುವಿಕೆಯ ಒಂದು ಕ್ರಮ ಇದೆಯಲ್ಲ, ಎಲ್ಲದಕ್ಕೂ ಹೆಚ್ಚಿನ ಕೂಲಿ ಕಾರ್ಮಿಕರು ಬೇಕಾಗ್ತಾರೆ. ಆದ್ರೆ ನೀವು ದೂರ ದೂರ ನೆಟ್ಟಾಗ ಈಗ ಅತ್ಯುತ್ತಮ ಇಳುವರಿ ಕೊಡುವಂತ ಯಾವುದೇ ಗಿಡವನ್ನು ದೂರ ನೆಟ್ಟಾಗ ಹೆಚ್ಚಿನ ಇಳುವರಿ ಕೊಡ್ತಾ ಇದ್ರೆ ಸಾಂದ್ರ ಬೇಸಾಯದ ಕೂಲಿ ಕಾರ್ಮಿಕರ ಖರ್ಚು ವೆಚ್ಚಗಳನ್ನು ನೀವು ಸರಿದೂಗಿಸಿದ್ರೆ ಅದಕ್ಕೆ ಹೋಲಿಸಿದ್ರೆ ದೂರ ದೂರ ನೆಟ್ಟಾಗ ಬರುವಂತಹ ಹೆಚ್ಚಿನ ಇಳುವರಿ ಅದಕ್ಕಿಂತ ಜಾಸ್ತಿನೇ ಇರ್ತದೆ. ಹಾಗಾಗಿ ನೀವು ಒಟ್ಟಾರೆ ಲೆಕ್ಕ ಹಾಕಿದಾಗ ಇದನ್ನು ಸಾಂದ್ರ ಬೇಸಾಯದಲ್ಲಿ ಮಾಡುವ ಅಗತ್ಯ ಇಲ್ಲ. ಯಾಕಂದ್ರೆ ನಾವು ಈಗಾಗಲೇ 1 ಹೆಕ್ಟೇರ್ಗೆ 2 ಟನ್ಗಳಷ್ಟು ಇಳುವರಿಯನ್ನು ಪಡಿತಾ ಇದ್ದೇವೆ. ಸಾಂದ್ರ ಬೇಸಾಯದಲ್ಲಿ ನಿಮ್ಗೆ ಏನಾಗ್ತದೆ, ಹತ್ರ ಹತ್ರ ಹಾಕಿದಾಗ ಒಂದು ಗಿಡದಿಂದ ನಿಮ್ಗೆ 1-2 ಕೆಜಿಗಿಂತ ಜಾಸ್ತಿ ಬರೋದಿಲ್ಲ. ಯಾಕಂದ್ರೆ ಅದರ ಮರದ ಗಾತ್ರ ಚಿಕ್ಕದಾಗಿರ್ತದೆ, ಬಿಡುವ ಹೂಗಳ ಸಂಖ್ಯೆಯು ಕಡಿಮೆ ಆಗಿರ್ತದೆ. ಹಾಗಾಗಿ ನೀವು ಸಾಂದ್ರ ಬೇಸಾಯ ಮಾಡುವ ಅಗತ್ಯ ಇಲ್ಲ. ಯಾಕಂದ್ರೆ ಈಗ ನಮ್ಗೆ ಕೂಲಿ ಕಾರ್ಮಿಕರ ಮಜೂರಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಕಡಿಮೆ ಕೂಲಿ ಕಾರ್ಮಿಕರನ್ನು ಉಪಯೋಗಿಸಿಕೊಂಡು ಹೆಚ್ಚಿನ ಆದಾಯವನ್ನು ಪಡೆಯುವ ನಿಟ್ಟಿನಲ್ಲಿ ಇದಕ್ಕೆ ಸಾಂದ್ರ ಬೇಸಾಯ ಅಗತ್ಯ ಇಲ್ಲ. ಮತ್ತೆ ಇನ್ನೊಂದು, ಸಾಂದ್ರ ಬೇಸಾಯಕ್ಕೆ ಸೂಕ್ತವಾಗುವಂತಹ ಪ್ರೂನಿಂಗ್ ಮೆಥಡಾಲಜಿ ಕೂಡ ಇನ್ನೂ ಸ್ಟ್ಯಾಂಡರ್ಡೈಸ್ ಆಗ್ಬೇಕಷ್ಟೇ. ಕ್ಯಾಶ್ಯೂನಲ್ಲಿ, ಮ್ಯಾಂಗೋನಲ್ಲಿ ಆಗಿದೆ, ಕ್ಯಾಶ್ಯೂನಲ್ಲಿ ಆ ತರದ ಪದ್ಧತಿಗಳು ಇನ್ನೂ ಬಂದಿಲ್ಲ. ಒಟ್ಟಾರೆ ಒಂದು ಅಂದಾಜಿನ ಮೇಲೆ ಕತ್ತರಿಸ್ತಾ ಇದ್ದಾರೆ ಇವಾಗ ಜನ. ಕೆಲವರು ಇಳುವರಿಯನ್ನು ಕಳೆದುಕೊಂಡಂತ ಸಂಗತಿಗಳು ನಮ್ಗೆ ಕಂಡು ಬಂದಿವೆ. ಅಂದ್ರೆ ಪ್ರೂನಿಂಗ್ ಮಾಡುವಾಗ ಹೆಚ್ಚು ಕಮ್ಮಿ ಆದಾಗ ಗಿಡಗಳು ಸಾಯುವುದು ಕೂಡ ಉಂಟು. ಟೀ ಸೊಳ್ಳೆ ಮತ್ತು ಸ್ಟೆಮ್ ಬೋರರ್ ನಿಂದ ಇದು ಕೂಡ ಮುಕ್ತವಾಗಿಲ್ಲ. ಯಾವುದೇ ತಳಿಗಳು ಕೂಡ ಮುಕ್ತವಾಗಿಲ್ಲ. ಚಹಾ ಸೊಳ್ಳೆಗೆ ನೀವು ಸಿಂಪಡಣೆ ಮಾಡಲೇಬೇಕು. ಆಮೇಲೆ ಸ್ಟೆಮ್ ಬೋರರ್ ಅಂತ ಏನು ಕೇಳ್ತೀವಲ್ಲ, ಈ ಸ್ಟೆಮ್ ಬೋರರ್ ಅಥವಾ ಕಾಂಡ ಮತ್ತು ಬೇರು ಕೊರಕಗಳು ಅದು ಎಲ್ಲಾ ಗಿಡಗಳಿಗೂ ಬರ್ತವೆ. ಇದು ಅದರಿಂದ ಹೊರತಾಗಿಲ್ಲ. ಅದಕ್ಕೆ ನೀವು ನೋಡಬೇಕು ಹಾಗೂ ಉಪಚಾರ ಮಾಡಲೇಬೇಕು. ಅಂದ್ರೆ ನಾವೀಗ ಅದನ್ನ ತಳಿ ಸಂರಕ್ಷಣೆಯ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಂರಕ್ಷಣೆ ಆದ ಕೂಡಲೇ ನಮಗೆ ಗಿಡಗಳನ್ನು ರೈತರಿಗೆ ಕೊಡ್ಲಿಕ್ಕೆ ಆಗ್ತದೆ. ಹಾಗೆ ಇನ್ನೊಂದು ವಿಚಾರ ಅಂದ್ರೆ, ಇದರ ತಿರುಳು ಬಹಳ ರುಚಿಕರವಾಗಿದೆ. ನಾವು ನೋಡಿದಂತ ಹೆಚ್ಚಿನ ತಳಿಗಳಲ್ಲಿ ತಿರುಳಲ್ಲಿನ ಸಕ್ಕರೆ ಪ್ರಮಾಣ ಬರೀ ಒಂದು 6-7% ಇರ್ತದೆ, ಆದ್ರೆ ಇದರ ತಿರುಳಲ್ಲಿ ಸುಮಾರು 15% ಸಕ್ಕರೆ ಪ್ರಮಾಣ ಇದೆ. ಆದ್ರಿಂದ ನೀವು ಇದರ ತಿರುಳನ್ನ ತಿಂತ ಇದ್ದಾಗೆ ಇನ್ನೂ ತಿನ್ಬೇಕಂತ ಅನ್ಸ್ತದ ನಿಮ್ಗೆ. ಇದೊಂದು ಇದರ ತುಂಬಾ ರುಚಿಕರವಾದ ತಿರುಳನ್ನು ಹೊಂದಿದೆ. ಇದು ಮತ್ತೊಂದು ಅನುಕೂಲ ಇದರದ್ದು. ಹಾಗಾಗಿ ಈ ನೇತ್ರ ಜಂಬು 1 ಎನ್ನುವಂತಹ ಗೇರು ತಳಿ ರೈತರಿಗೆ ಹಾಗೂ ಇದನ್ನು ಸಂಸ್ಕರಿಸುವ ಕಾರ್ಖಾನೆಯವರಿಗೂ ತುಂಬಾ ಅನುಕೂಲವನ್ನು ಮುಂದಿನಲ್ಲಿ ಮಾಡಿಕೊಡಲಿದೆ, ಹಾಗೆ ತುಂಬಾ ಲಾಭದಾಯಕವಾಗಲಿದೆ ಎಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕೃಷಿ ಮುನ್ನಡೆ ಕೇಳಿದಿರಿ, ಪ್ರಸ್ತುತಿ ಟಿಎಸ್ ಪ್ರಸಾದ್. ಈಗ ಸಮಗ್ರ ಕೃಷಿ ನಿರ್ವಹಣೆ ಕುರಿತು ರಾಜೇಶ್ ಪೂಜಾರಿ ಅವರೊಂದಿಗೆ ಸಂದರ್ಶನ. ರಾಜೇಶ್ ಪೂಜಾರಿ ಅವರೇ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ತೋಟದ ಎದುರೇ ನಾವು ಇದ್ದೀವಿ ಇವತ್ತು. ಮಿಶ್ರ ಬೆಳೆಯನ್ನ ನೀವು ಬೆಳೀತಾ ಇದ್ದೀರಿ ಅಂತ ಕೇಳಿದೀವಿ. ಕಾಣ್ತಾ ಇದೆ, ಕಾಳುಮೆಣಸು ಇದೆ, ಆಮೇಲೆ ಅಡಿಕೆ ಇದೆ, ಗೇರು ಕೃಷಿಯನ್ನು ಕೂಡ ನೀವು ಮಾಡ್ತಾ ಇರುವಂತವರು. ಈ ಮಿಶ್ರ ಕೃಷಿಯ ಒಂದು ಸೂಕ್ಷ್ಮಗಳು ಏನೇನು? ಮಿಶ್ರ ಕೃಷಿ ಅಂದ್ರೆ ಇರುವ ಜಮೀನಿನಲ್ಲಿ ಮುಖ್ಯ ಬೆಳೆಯೊಟ್ಟಿಗೆ ಇತರ ಬೆಳೆಗಳನ್ನು ಸಹ ಇರುವ ಜಾಗ, ಇರುವ ಗಾಳಿ ಬೆಳಕು ಮತ್ತು ಮಣ್ಣಿನ ಉಪಯೋಗವನ್ನು ಬಳಸಿಕೊಂಡು ಮುಖ್ಯ ಬೆಳೆಯೊಟ್ಟಿಗೆ ಅಧಿಕ ಇತರ ಆದಾಯವನ್ನು ಪಡೆಯುವಂತದ್ದು. ಅದರಲ್ಲಿ ನಾವು ತೆಂಗನ್ನು ಮುಖ್ಯ ಬೆಳೆಯಲ್ಲಿ ಅದಕ್ಕೆ ತೆಂಗಿಗೆ ಕಾಳುಮೆಣಸನ್ನು ಹಾಕಿದ್ದೇವೆ. ಮಧ್ಯದಲ್ಲಿ ಬಾಳೆ ಮತ್ತೆ ಕೊಕ್ಕೋ ಸಹ ಅದರೊಟ್ಟಿಗೆ ಬೆಳೆಸ್ತಿದ್ದೇವೆ. ಹೆಚ್ಚು ಕಡಿಮೆ ಮುಖ್ಯ ಬೆಳೆಯಲ್ಲಿ ಎಷ್ಟು ಆದಾಯ ಬರ್ತದೆ ಅಷ್ಟೇ ಇನ್ಕಮ್ ಸಹ ಈ ಉಪ ಬೆಳೆಯಲ್ಲಿ ಅಥವಾ ಇದು ಮಿಶ್ರ ಬೆಳೆಯಲ್ಲಿ ಅಷ್ಟೇ ತೆಗಿಬಹುದು ಅಂತಾರೆ. ಯಾವಾಗ ಒಂದು ವೇಳೆ ಈಗ ಮಾರ್ಕೆಟ್ ಏರುಪೇರಾದಾಗ ಈಗ ತೆಂಗು ಬೆಳೆ ಮುಖ್ಯ ಬೆಳೆ ಮಾಡ್ತಿದ್ದೇವೆ ಅಂದ್ರೆ ತೆಂಗಿನ ಬೆಲೆ ಹೆಚ್ಚು ಕಡಿಮೆ ಇಳಿತಾದಾಗ ಅದು ಉಪ ಬೆಳೆಯಾದಂತ ಈಗ ಕಾಳುಮೆಣಸು ಇರ್ಬೋದು, ಬಾಳೆ ಇರ್ಬೋದು, ಕೊಕ್ಕೋ ಇರ್ಬೋದು, ಅದರಲ್ಲಿ ಲಾಸ್ ಅನ್ನು ಅದು ತುಂಬಿಸ್ತದೆ ಅಂತ ಹೇಳ್ಬೋದು. ಈಗ ಸಾಮಾನ್ಯವಾಗಿ ಏಕ ಬೆಳೆಯಾಗಿ ಬೆಳೆದಾಗ ಅದಕ್ಕೆ ಬೇಕಾದಷ್ಟು ಗಾಳಿ ಬೆಳಕು ಗೊಬ್ಬರ ಎಲ್ಲ ಸಿಗ್ತದೆ, ಆದ್ರೆ ಮಿಶ್ರ ಬೆಳೆಯಾಗಿ ಬೆಳೆದಾಗ ಬೇಕಾದಷ್ಟು ಗಾಳಿ ಬೆಳಕು ಸಿಗುವುದಿಲ್ಲ ಅನ್ನುವಂತ ಒಂದು ಸಮಸ್ಯೆಯೂ ಕೂಡ ಬರೋದಿಲ್ವಾ? ಅಲ್ಲ, ಸಮಸ್ಯೆ ಅಂದ್ರೆ ಆ ಮುಖ್ಯ ಬೆಳೆಗೆ ಪರ್ಯಾಯವಾಗಿ ಬೆಳೆ ಬೆಳೆಬಾರ್ದು. ಈಗ ತೆಂಗೊಟ್ಟಿ ಅಡಿಕೆ ಹಾಕಿದ್ರೆ ಸಮಸ್ಯೆ ಆಗುತ್ತೆ. ಆ ತೆಂಗು ಮೇಲೆ ಹೋದ್ಮೇಲೆ ಅದಕ್ಕೆ ಕಾಳುಮೆಣಸು ಹಾಕಿದಾಗ ಅದು ಮುಖ್ಯ ಬೆಳೆಗೆ ಏನು ಸಮಸ್ಯೆ ಆಗುದಿಲ್ಲ. ಅದ್ ತೆಂಗು ಮುಖ್ಯ ಬೆಳೆಯು ಹೆಚ್ಚು ಕಡಿಮೆ ಒಂದು 50-60% ಬಿಸಿಲನ್ನು ಉಪಯೋಗಿಸಿಕೊಂಡು ಗಾಳಿ ಮತ್ತು ಬೆಳಕನ್ನು ಉಪಯೋಗಿಸಿಕೊಳ್ತದೆ ಈ ಇದು ಮುಖ್ಯ ಬೆಳೆ. ಅದು ಮಿಶ್ರ ಬೆಳೆ ಮಾಡುವಂತದ್ದು ಅದರ ಉಳಿದ ಭಾಗವನ್ನು ಇರುವ ಜಮೀನಿನಲ್ಲೇ ಗಾಳಿ ಅಲ್ಲಿ ಬೆಳಕನ್ನು ಅದಕ್ಕೆ ಅಷ್ಟು ಬಿಸಿಲು ಈಗ ಕಾಳುಮೆಣಸಿಗೆ ಅಷ್ಟು ಬಿಸಿಲು ಬೇಕಾಗಿರುವುದಿಲ್ಲ, ಸ್ವಲ್ಪ ಮದೆಯಲ್ಲೇ ಆಗ್ಬೇಕಾಗತ್ತೆ. ಆಗ ಅವಾಗ ಅದನ್ನ ಲಾಭ ತೆಗಿಬಹುದಂತ. ಈಗ ಒಂದು ಎಕರೆಯಲ್ಲಿ ಸಾಮಾನ್ಯವಾಗಿ ಒಂದು 520-550 ಅಡಿಕೆ ಗಿಡಗಳನ್ನು ಸಾಮಾನ್ಯವಾಗಿ ಹಾಕುವಂತದ್ದು. ಇದರಲ್ಲಿ ಎಲ್ಲ ಮರಗಳಿಗೂ ಕೂಡ ಈ ಕಾಳುಮೆಣಸಿನ ಬಳ್ಳಿಯನ್ನು ಬಿಡಬಹುದು ಅಥವಾ ಒಂದು ಅರ್ಧಕ್ಕರ್ಧ ಮಾತ್ರ ಹಾಕುವಂತದ್ದು ಹೇಗೆ? ಅಂದ್ರೆ ನಾವು ಕಾಳುಮೆಣಸನ್ನು ನಾವು 500-550 ಗಿಡ ಹಾಕಿದಾಗ ಗ್ಯಾಪ್ ಬಿಟ್ಟು ಹಾಕಬೇಕಾಗತ್ತೆ ಕಾಳುಮೆಣಸು. ಕೆಲವೊಮ್ಮೆ ನಮ್ಮಲ್ಲೆಲ್ಲ 400-450 ಗಿಡ ಎಲ್ಲ ಹಾಕ್ತೇವೆ. ಆವಾಗ ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಎಲ್ಲದಕ್ಕೂ ಹಾಕ್ಬೋದು, ಮಿಡ್ಲು ಒಂದೊಂದು ಗ್ಯಾಪ್ ಬಿಡಬೇಕಾಗತ್ತೆ. ಅಥವಾ ಈ ಮರ ಹತ್ತಿ ಕೊಯ್ಯುವುದಾದ್ರೆ ಅಡಿಕೆಯನ್ನು ನಾವಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಅಡಿಕೆಯನ್ನೆಲ್ಲ ದೋತೆಯಲ್ಲೇ ಕೊಯ್ಯುವುದು ಜಾಸ್ತಿ. ಮತ್ತೆ ತೋಟದ ಬಾರ್ಡರ್ ಅಲ್ಲಿ ಜಾಸ್ತಿ ಕಾಳುಮೆಣಸನ್ನು ಯೂಸ್ ಮಾಡ್ತೇವೆ. ಸೆಂಟರ್ ಅಲ್ಲಿ ಸ್ವಲ್ಪ ಗ್ಯಾಪ್ ಕೊಡ್ತೇವೆ. ಬಾರ್ಡರ್ ಅಲ್ಲಿ ಕಂಪ್ಲೀಟ್ ಆಗಿ ಹಾಕಿದಾಗ ಸೂರ್ಯನ ನೇರ ಬಿಸಿಲು ಅಡಿಕೆ ಮಾಡಕ್ಕೂ ತಾಗುದಿಲ್ಲ, ಮತ್ತೆ ಕಾಳುಮೆಣಸು ಸಹ ಒಳ್ಳೆ ಇಳುವರಿ ಸಿಗುತ್ತೆ. ಬಿಸಿಲು ಹೆಚ್ಚಾಗಿ ಬಿದ್ದಾಗ ಸ್ವಲ್ಪ ಇಳುವರಿ ಗಾಳಿ ಬೆಳಕು ಇಂದ ಇಳುವರಿ ಜಾಸ್ತಿ ಬರ್ತದೆ. ಈಗ ನೇರ ಬಿಸಿಲು ಬಿದ್ರೆ ಮರವು ಕೂಡ ಟೊಳ್ಳಾಗುವಂತ ಸಮಸ್ಯೆ ಸಮಸ್ಯೆ ಬರ್ತದೆ. ಅದಕ್ಕೆ ಅದಕ್ಕೊಂದು ರಕ್ಷಣೆ ಕೊಟ್ಟಾಗಾಯ್ತು, ನಮಗೆ ಎಷ್ಟು ಆದಾಯ ಬಂದಾಗಾಯ್ತು. ಈಗ ಕಾಳುಮೆಣಸಿನಲ್ಲಿ ಕೂಡ ಬಳ್ಳಿಯನ್ನು ಎಷ್ಟು ಎತ್ತರಕ್ಕೆ ಬಿಡಬೇಕು ಅಂತ ಈಗ 20-30-40 ಫೀಟ್ ಬಿಡಬಹುದು ಅಥವಾ 15-20 ಫೀಟ್ಗೆ ಅದರ ಏನಾದರೂ ಹತೋಟಿ ಮಾಡಬೇಕಾ? ಜಾಸ್ತಿ ಬಿಟ್ಟಷ್ಟು ಅದೇ ಜಾಸ್ತಿ, ಅದೇ ಕಟಾವು ಮಾಡ್ಲಿಕ್ಕೆಲ್ಲ ಕೆಲಸ ಜಾಸ್ತಿ. ಸ್ಪ್ರೇ ಮಾಡಬೇಕಾ, ಮರ ಹತ್ತಿ ಸ್ಪ್ರೇ ಮಾಡಬೇಕಾಗತ್ತೆ. ಕಾಳುಮೆಣಸಿಗೂ ಕೆಳಗಾಯ್ಕೊಂಡು ಸ್ಪ್ರೇ ಮಾಡ್ಲಿಕ್ಕಾಗತ್ತೆ. ಈಗ ನಾವು ಕಾಳುಮೆಣಸು ಅಡಿಕೆಗೆ ಎಷ್ಟು ಸಹ ಸ್ಪ್ರೇ ಮಾಡ್ತೇವೆ ಅಷ್ಟೇ ಕಾಳುಮೆಣಸು ಸಹ ಸ್ಪ್ರೇ ಮಾಡಬೇಕಾಗತ್ತೆ. ಹಾಗಾಗಿ ಹೈಟ್ ಜಾಸ್ತಿ ಬಿಟ್ಟಷ್ಟು ನಮ್ಮ ಸ್ಪ್ರೇ ಮಾಡ್ಲಿಕ್ಕೆಲ್ಲ ಕೆಲಸ ಜಾಸ್ತಿ ಆಗುತ್ತೆ. ಒಂದು 20-25 ಫೀಟ್ ಮ್ಯಾಕ್ಸಿಮಮ್, ಯಾಕಂದ್ರೆ ನಾವು 20 ಫೀಟ್ ಏನು ಇಟ್ಟರೆ ಅದೆಲ್ಲ ಕೊಯ್ಲಿಕ್ಕೆ ಈಸಿ ಆಗುತ್ತೆ. ಆದ್ರೆ ಜಾಸ್ತಿ ಉದ್ದ ಎಷ್ಟು ತೆಂಗಿನ ಮರದಲ್ಲಿ ಈಗ 30-35 ಫೀಟ್ ಇಟ್ಟಷ್ಟು ಅದೇ ಜಾಸ್ತಿ ಬರ್ತದೆ, ಯಾಕಂದ್ರೆ ಬೀಳು ಜಾಸ್ತಿ ಇದ್ದಷ್ಟು ಕರೆ ಜಾಸ್ತಿ ಬರುವಂತದ್ದು. ಆ ಲೆಕ್ಕದಲ್ಲಿ ಸ್ವಲ್ಪ ಕಡಿಮೆ ಇಟ್ಟರೆ ನಮಗೆ ಮೇಂಟೈನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ. ಈಗ ಕಾಳು ಮೆಣಸು ನೆಡುವಂತಹ ಸಂದರ್ಭದಲ್ಲಿ ಒಂದು ಅಡಿಕೆ ಮರ ಅಥವಾ ಒಂದು ತೆಂಗಿನ ಮರಕ್ಕೆ ಒಂದೇ ಬುಡ ನೆಡುವಂತಹದ್ದು ಅಥವಾ ಸುತ್ತಲು ನೆಡುವಂತಹದ್ದು? ನಾವು ಅಡಿಕೆ ಮರಕ್ಕಾದ್ರೆ 2 ಬಳ್ಳಿನ ನೆಡ್ತೇವೆ, ತೆಂಗಿಗಾದ್ರೆ 3-4 ಬಳ್ಳಿ ನೆಟ್ಟರೆ ಸ್ವಲ್ಪ ಗ್ರೋತ್ ಫಾಸ್ಟ್ ಹೋಗುತ್ತೆ ಅಂತ ಅಷ್ಟೇ. ಒಂದೇ ಬಳ್ಳಿ ನೆಟ್ಟಾಗ ಅದು ಏನು ಹೆಡೆ ಎಲ್ಲ ಬಿದ್ದು ಅಥವಾ ಗೊನೆ ಬಿದ್ದು ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ನಾವು ಸಹ ಏನ್ ಮಾಡಿದ್ದೇವೆ ಅಂದ್ರೆ ಈ ಸಪರೇಟ್ ಈ ಗೊಬ್ಬರ ಗಿಡ ಅಂತೇವಲ್ಲ ಗಿಡಿಸಿದ್ಯಾ, ಅದನ್ನು ಸಹ ಒಂದು 250 ಗಿಡ ನೆಟ್ಟು ಅದಕ್ಕೆ ಸಪರೇಟ್. ಯಾಕಂದ್ರೆ ತೆಂಗು ಅಡಿಕೆಯಲ್ಲಿ ಒಂದು 20% ಫಸಲ್ ನಷ್ಟ ಆಗುತ್ತೆ, ಈ ಹೆಡೆ ಬೀಳುವಂತದ್ದು ಗೊನೆ ಬೀಳುವಂತದ್ದು, ಇದರಿಂದಾಗ ಗೊನೆಯನ್ನು ಒಚ್ಚಿಕೊಂಡು ಬರ್ತದೆ ಕೆಲವೊಮ್ಮೆ. ಅದಕ್ಕಾಗಿ ಒಂದು ಸಪರೇಟ್ ಒಂದು ಡೆಮೋ ಅಂತೇಳಿ ಒಂದು 250 ಗಿಡ ಗಿಡಿಸಿದೆ, ಗಿಡಕ್ಕೆ ಕಾಳುಮೆಣಸು ಬೆಳೆ ಅನಿಸಿದೆ ಅಂದ್ರೆ ಸಪರೇಟ್ ಕಾಳುಮೆಣಸನ್ನು ಮುಖ್ಯ ಬೆಳೆಯಾಗಿ ಮಾಡುವಂತ ಆತರ. ಅದು ಎಷ್ಟು ಸಮಯ ಆಯ್ತು ಇವಾಗ ಹಾಕಿ? 1 ವರ್ಷ ಆಗಿದೆ. ಹೇಗಿದೆ ಬೆಳವಣಿಗೆ? ಬೆಳವಣಿಗೆ ತೊಂದರೆ ಒಳ್ಳೆ ಬಂದಿದೆ. ಅದೇ ಗಿಡಿಸಿದ ಸೊಪ್ಪು ವರ್ಷದಲ್ಲಿ 2-3 ಸರಿ ಅದಕ್ಕೆ ಗೊಬ್ಬರವಾಗಿ ಪ್ರೂನಿಂಗ್ ಮಾಡಿ ಹಾಕ್ತೇವೆ. ಈಗ ಪ್ರತ್ಯೇಕವಾಗಿ ಗ್ಲಿಸಿಡಿಯಾ ನೆಟ್ಟು ಬೆಳೆಸುವುದಿದ್ರೆ ಎಷ್ಟು ಎತ್ತರಕ್ಕೆ ಬಿಡಬಹುದು? 7 ಫೀಟ್. ನಾವು ಯಾಕಂದ್ರೆ ನಾವು ಅದು ಪ್ರೂನಿಂಗ್ ಮಾಡ್ಲಿಕ್ಕೆ ಅಥವಾ ಅದನ್ನ ಕಾಳುಮೆಣಸನ್ನು ಕೊಯ್ಲಿಕ್ಕೆ ಎಲ್ಲ ಕೆಳ ನೆಲದಲ್ಲಿ ನಿಂತ್ಕೊಂಡು ಕಟಾವ್ ಮಾಡುತ್ತಾರ. ಈ ಪದ್ಧತಿ ಅನುಸರಿಸಿದವರನ್ನ ಬೇರೆ ನೋಡಿದಿರಾ ನೀವು? ಇಲ್ಲ, ಬೇರೆ ನೋಡ್ಲಿಲ್ಲ. ಐಡಿಯಾ ನೋಡುವಂತ ಮಾಡಿದ್ದು. ಯಾಕಂದ್ರೆ ನಾವು ಮತ್ತೊಂದು 4 ಈ ವೇಸ್ಟ್ ಕಂಬ ಇದೆಲ್ಲ, ಯಾವ್ದು ಕಾಂಕ್ರೀಟ್ ಕಂಬ, ಆ ಕಂಬದಲ್ಲಿ ವಿಯೆಟ್ನಾಂ ಮಾದರಿ ಟೈಪ್ ಮಾಡಿದ್ದೇವೆ. ಸುತ್ತಲೂ ಮೆಶ್ ಮೆಶ್ ಹಾಕಿ ಮಾಡಿದಂತದ್ದು. ಮೆಶ್ ಒಳಗಡೆ ಅಲ್ಲಿ ಕಬ್ಬಣ ಮೆಶ್ ಹಾಕ್ತಾರೆ, ನಾವು ಫೈಬರ್ ಮೆಶ್ ಹಾಕಿ ಅದರ ಮಿಡ್ಲಲ್ಲಿ ತೆಂಗಿನ ನಾರಿನ ಸಿಪ್ಪೆಯನ್ನು ಹಾಕಿ ಮಾಡಿದಂತದ್ದು. ಅದರಿಂದ ಏನಂದ್ರೆ ಒಂದೇ ವರ್ಷದಲ್ಲಿ ಈಡು ಬರ್ತದೆ, ಅದೇ ಒಂದೇ ವರ್ಷದಲ್ಲಿ ಆದಾಯ ಬರ್ತದೆ ಅಂತಾರೆ. ಮತ್ತೆ ಅದಕ್ಕೆ ಡ್ರಿಪ್ ಕಲೆಕ್ಷನ್ ಕೊಟ್ಟಿದ್ರಿಂದ ಒಂದೇ ವರ್ಷದಲ್ಲಿ ಒಳ್ಳೆ ರೀತಿ ಗ್ರೋತ್ ಆಗಿ ಒಳ್ಳೆ ರೀತಿ ಬೆಳವಣಿಗೆ ಆಗಿದೆ. ಈಗ ಕಾಳುಮೆಣಸಿನಲ್ಲಿ ಕೂಡ ಕಸಿ ಗಿಡ ಇದೆ, ಪಣಿಯೂರು ಇದೆ, ನೀವು ಹಾಕೊಂಡಿರೋ ತಳಿ ಯಾವುದು? ನಾವು ಪಣಿಯೂರು ಮತ್ತೆ ಅದರಲ್ಲಿ ಪಣಿಯೂರು 1 ಮತ್ತು ಪಣಿಯೂರು 8 ಅದೆಲ್ಲ ಯೂಸ್ ಮಾಡಿದ್ದೇವೆ. ಅದರೊಟ್ಟಿಗೆ ಸಹ ಹಿಪ್ಲಿ ಕಸಿ ಮಾಡಿದಂತ ಬಳ್ಳಿನ ಸಹ ಯೂಸ್ ಮಾಡಿದ್ದೇವೆ. ಇದರ ಅನುಭವದ ಬಗ್ಗೆ ಹೇಳಿಗ, ಈ ಕಸಿ ಗಿಡದ ಒಂದು ವಿಶೇಷತೆ ಏನು ಮತ್ತೆ ಯಾವ ರೀತಿ ಇದು ಅನುಕೂಲ ಆಗಿದೆ? ಕಸಿ ಗಿಡದ ಅನುಕೂಲತೆ ಇದೆ ಅಂದ್ರೆ ರೋಗಗಳು ಸ್ವಲ್ಪ ಮಣ್ಣಿನಿಂದ ಬೇರೆಯಿಂದ ಬರುವಂತ ರೋಗಗಳನ್ನು ತಡೆಗಟ್ಟುತ್ತೆ. ಆದ್ರೆ ಸ್ವಲ್ಪ ಮೇಂಟೆನೆನ್ಸ್ ಇದೆ ಅದಕ್ಕೆ, ಯಾಕಂದ್ರೆ ಎಷ್ಟ ಈ ಕಸಿ ಗಿಡದ ಬುಡದಲ್ಲಿರೋ ಹಿಪ್ಪಲಿ ಗಿಡದ ಎಷ್ಟೋ ಗಿಡ ಬರ್ತಾ ಇರ್ತದೆ, ಅದನ್ನು ತೆಗಿತಾ ಇರಬೇಕಾಗತ್ತೆ. ಆದ್ರೆ ಈ ನೇರವಾಗಿ ನೆಟ್ಟರಲ್ಲಿ ಆ ಸಮಸ್ಯೆ ಇಲ್ಲ. ಆದ್ರೆ ನೇರವಾಗಿ ನೆಟ್ಟದಲ್ಲಿ ರೋಗದ ಸ್ವಲ್ಪ ಬಾಧೆ ಜಾಸ್ತಿ, ಮಣ್ಣಿನಿಂದ ಬರುವಂತ ರೋಗಗಳು ಜಾಸ್ತಿ. ಅದಕ್ಕೆ ನಾವು ಸ್ವಲ್ಪ ಇದು ಬೋರ್ಡ ದ್ರಾವಣವನ್ನು ಪ್ರತಿ ವರ್ಷದಲ್ಲಿ 3 ಬಾರಿ ಹಾಕ್ತಾ ಇರಬೇಕು, ಮತ್ತೆ ಬೇವಿನ ಹಿಂಡಿಯನ್ನು ಸ್ವಲ್ಪ ಯೂಸ್ ಮಾಡಿದ್ರೆ ರೋಗವನ್ನು ಸಹ ಕಂಟ್ರೋಲ್ ಮಾಡಬಹುದು. ಟ್ರೈಕೋಡರ್ಮ್ ಏನಾದ್ರು ಉಪಯೋಗಿಸ್ತೀರ? ಟ್ರೈಕೋಡರ್ಮ್ ಒಂದು ನಮ್ಮ 3-4 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇವೆ. ಹೇಗಿದ್ರೆ ಬಳಕೆ ಮಾಡುವಂತದ್ದು? ಬಳಕೆ ಅಂದ್ರೆ ಸ್ವಲ್ಪ ಕೊಳೆತು ಹದವಾದ ಗೊಬ್ಬರದಲ್ಲಿ ಅಥವಾ ಬೇವಿನ ಹಿಂಡಿ ಒಟ್ಟಿಗೆ ಟ್ರೈಕೋಡರ್ಮ್ ಮಿಕ್ಸ್ ಮಾಡಿ ಒಂದು 4 ಇಂಚ್ ದಪ್ಪದಲ್ಲಿ ಹಾಕಿಡುವಂತದ್ದು. ಒಂದು ವಾರ ಸ್ವಲ್ಪ ನೀರು ತಿಮ್ಸಿ ಅದನ್ನು ಸ್ವಲ್ಪ ಮಿಶ್ರ ಮಾಡಿ ಇಡಬೇಕು. ಅಂದ್ರೆ 7 ದಿನಕ್ಕೊಮ್ಮೆ ಅದನ್ನು ಮಗುಚಿ ಹಾಕ್ತಾ ಇರಬೇಕಾಗತ್ತೆ. ಆವಾಗ ಅಂದ್ರೆ ಅಲ್ಲಿ ಬಿಸಿ ಹೀಟ್ ಹೇಳುವುದಿಲ್ಲ. ಅವು ಜೀವಾಣು ವೃದ್ಧಿ ಆದ್ಮೇಲೆ ಒಂದು 15 ದಿನ ಆದ್ಮೇಲೆ ಪ್ರತಿ ಮರಕ್ಕೆ 1 ಕೆಜಿ ಅಗೋಷ್ಟು ಹಾಕುವಂತದ್ದು. ಯಾವ ಸಮಯದಲ್ಲಿ ಹಾಕುವುದು? ಅದು ಸ್ವಲ್ಪ ಮಾಯಿಶ್ಚರ್ ಇರುವ ಟೈಮಲ್ಲಿ ಹಾಕಿದ್ರೆ ಒಳ್ಳೇದು. ಈಗ ಮಳೆಗಾಲದ ಮೊದಲು ಅಥವಾ ಈಗ ಮಳೆ ಬಿಟ್ಟು ನಮ್ಮ ನೀರಾವರಿ ಇದ್ದಲ್ಲಿ ಯಾವ ಬೇಕಾದ್ರೂ ಹಾಕಬಹುದು. ಅಂದ್ರೆ ಅವು ವೃದ್ಧಿ ಆಗಬೇಕಾದ್ರೆ ಬುಡದಲ್ಲಿ ಸಾವಯವ ಅಂಶ ಇರಬೇಕು ಮತ್ತೆ ಮಾಯಿಶ್ಚರ್ ಅಂಶ ಇರಬೇಕಾಗತ್ತೆ. ಈಗ ಅಡಿಕೆ ಅಥವಾ ಅಡಿಕೆ ಅಥವಾ ತೆಂಗನ್ನು ನೀವು ಆಧಾರವಾಗಿ ಇಟ್ಟುಕೊಂಡು ಕಾಳು ಮೆಣಸಿನ ಕೃಷಿ ಮಾಡ್ತಾ ಇದ್ರಿ. ಈಗ ಕಾಡು ಮರಗಳಿಗೆ ಈಗ ಹಲಸಿನ ಮರವು, ಮಾವಿನ ಮರವು ಅಂತದಕ್ಕೂ ಕೂಡ ಬಿಟ್ಟಿದ್ದೀರಾ? ಬಿಟ್ಟಿದ್ದೇವೆ, ಅದು ನಮ್ಮ ತೋಟದ ಬಾರ್ಡರ್ ಅಲ್ಲಿ ಎಲ್ಲ ಇಟ್ಟಿದ್ದೇವೆ. ಅದು ತೋಟ ಮಿಡ್ಲಲ್ಲಿ ಕಾಡು ಬೆಳೆ ಮರ ಇಡ್ಲಿಕ್ಕೆ ಆಗುದಿಲ್ಲ, ಬಾರ್ಡರ್ ಅಲ್ಲೆಲ್ಲ ಅದೇ ತರ ಮಾಡಿದ್ದೇವೆ. ಅದಕ್ಕೇನು ವಿಶೇಷ ಗೊಬ್ಬರ ಎಲ್ಲ ಕೊಡ್ತೀರ ಅದಕ್ಕೂ? ಅದಕ್ಕೆ ಕಾಳುಮೆಣಸಿ ಸ್ವಲ್ಪ ಕೊಡ್ತೇವೆ. ಹೌದು, ಬೇವಿನ ಹಿಂಡಿ ಅಥವಾ ಸಗಣಿ ಗೊಬ್ಬರ ಹೀಗೆಲ್ಲ ಸ್ವಲ್ಪ ಕೊಡ್ತೇವೆ. ಮತ್ತೆ ಬಯೋಡೈಜೆಸ್ಟ್ ಅನ್ನು ಯೂಸ್ ಮಾಡುವಂತದ್ದು, ಹಟ್ಟಿದೊಳಗೆ ನೀವು ಸೀದಾ ಬಯೋಡೈಜೆಸ್ಟ್ ಹೋಗುತ್ತೆ, ಅದರಲ್ಲಿ ಫಿಲ್ಟರ್ ಆಗಿ ಮತ್ತೊಂದು ಕಂಪಾರ್ಟ್ಮೆಂಟ್ ಹೋಗುತ್ತೆ, ಅಲ್ಲಿಂದ ಸ್ಲರಿ ಪಂಪ್ ಮೂಲಕ ನೇರವಾಗಿ ಮರದ ಬುಡಕ್ಕೆ ಕೊಡುವಂತ, ಇಲ್ಲ ಬೇಸಿಗೆ ಮಳೆಗಾಲದಲ್ಲಿ ನೇರವಾಗಿ ಮರದ ಬುಡಕ್ಕೆ ಕೊಡ್ತೇವೆ, ಬೇಸಿಗೆಯಲ್ಲಿ ಸ್ಪ್ರಿಂಕ್ಲರ್ ಒಟ್ಟಿಗೆ ಮಿಕ್ಸ್ ಆಗಿ ಕೊಡ್ತೇವೆ. ಈಗ ಕೃಷಿ ತ್ಯಾಜ್ಯಗಳು ಅಂತ ಹೇಳ್ತೀವಲ್ಲ, ಈಗ ಅಡಿಕೆ ಸೋಗೆ ಆಗ್ಬಹುದು ಅಥವಾ ತೆಂಗಿನ ಮಡ್ಲ ಆಗ್ಬಹುದು, ಇಂಥದ್ರೆಲ್ಲ ಮರುಬಳಕೆ ಎಲ್ಲ ಹೇಗೆ ಮಾಡ್ತೀರಿ? ಮರುಬಳಕೆ ನಾವು ಅದನ್ನು ಮತ್ತೆ ಸಪರೇಟ್ ಎರೆಗಳ ತೊಟ್ಟಿಗೆ ತಂದು ಮಾಡುದು ಕಡಿಮೆ, ನೇರವಾಗಿ ಮರದ ಸುತ್ತಲ್ಲಿ ಹೊದಿಕೆಯಾಗಿ ಹಾಕ್ತೇವೆ. ಅದಕ್ಕೆ ಇದು ನೀರು ಯಾವ್ದು ಸ್ಲೈಡ್ ನೀರು ಬಿಡುವುದರಿಂದ ಅಲ್ಲೇ ಅದು ಕಾಂಪೋಸ್ಟ್ ಆಗಿ ಎದೆ ಒಳಗೋದ ಅಲ್ಲಿ ಉತ್ಪತ್ತಿ ಆಗ್ತದೆ. ಆಮೇಲೆ ಈಗ ಅಡಿಕೆಯಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಿ ಕೊಳೆ ರೋಗದ ಸಮಸ್ಯೆ ಇರ್ತದೆ, ಇದರ ಒಂದು ನಿರ್ವಹಣೆಯನ್ನು ಹೇಗೆ ಮಾಡ್ತೀರಿ? ಅದು ನಿರ್ವಹಣೆ ಅಂದ್ರೆ ಹೆಚ್ಚಿಗೆ ನಮ್ಮಲ್ಲೆಲ್ಲ ನಾವೇ ಮಾಡುವಂತದ್ದು ರೈತರ ಎಲ್ಲಾದ್ರು. ಏನಂದ್ರೆ ಮಳೆಗಾಲ ಸ್ಟಾರ್ಟ್ ಆಗ್ಲಿಕ್ಕಿಂತ ಮೊದಲು ಮೇ ಎಂಡ್ ಅಥವಾ ಜೂನ್ ಫಸ್ಟ್ ಗೆ ಬೋಡ ಸಿಂಪಡಣೆ ಮಾಡುವಂತದ್ದು, ಮತ್ತೆ ಪ್ರತಿ ತಿಂಗಳಿಗೆ ಅದು 25 ದಿನದಿಂದ 35 ದಿನ ಮಿಡ್ಲ್ ಅಲ್ಲಿ ಯಾವಾಗ ಮಳೆ ಕಡಿಮೆ ಇದೆ ಆ ಟೈಮ್ ಅಲ್ಲಿ ಬೋಡ ಸಿಂಪಡಣೆ ಮಾಡುವಂತದ್ದು ಪ್ರತಿ ತಿಂಗಳು. ವರ್ಷದಲ್ಲಿ ಜೂನ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ರೆ ಜುಲೈ ಫಸ್ಟ್ ಅಲ್ಲಿ ಆಗಸ್ಟ್ ಫಸ್ಟ್ ಅಲ್ಲಿ 3 ಟೈಮ್ ಕಂಟಿನ್ಯೂ ಮಾಡಬೇಕಾಗತ್ತೆ. ಈ ವರ್ಷದ ಮಳೆಯಿಂದಾಗಿ ಯಾವ ರೀತಿ ತೊಂದರೆ ಆಗಿದೆ ನಿಮಗೆ? ಈ ವರ್ಷ ಮಳೆ ಅಂದ್ರೆ ಬೋರ್ಡ್ ಇದು ನಮ್ಮದ ತೋಟದಲ್ಲಿ ಅಷ್ಟು ಕೊಳೆ ಅಂತ ಬಂದಿಲ್ಲ, ಆದ್ರೆ ಮಳೆ ಸ್ಟಾರ್ಟ್ ಆಗ್ಲಿ ಬೇಗ ಬಂದಿದ್ದ ಕಾರಣ ಅಂದ ಮಿಳಿ ಉದುವಂತ ಸಮಸ್ಯೆ ಬಂದಿದೆ. ಅಂದ್ರೆ ಈಗ ವಿಶೇಷವಾಗಿ ಇದಕ್ಕೆ ಪೊಟ್ಯಾಶ್ ಅಂತ ಏನಾದ್ರು ಪೂರಕ ಕೊಡ್ತೀರ? ನಾವು ಹೆಚ್ಚಿಗೆ ಇದು ಬಯೋಡೈಜೆಸ್ಟ್ ಯೂಸ್ ಮಾಡೋದ್ರಿಂದ ಬೇರೆ ರಾಸಾಯನಿಕ ಗೊಬ್ಬರ ಹೆಚ್ಚು ಯೂಸ್ ಮಾಡಲ್ಲ. ಅದು ಪೊಟ್ಯಾಷನ್ ವರ್ಷದಲ್ಲಿ 2 ಸರಿ ಕೊಡ್ತೇವೆ, ಒಂದು ಅಕ್ಟೋಬರ್ ಟೈಮ್ ಅಲ್ಲಿ ಮತ್ತೊಂದು ಮೇ ಅಥವಾ ಜೂನ್ ಟೈಮ್ ಅಲ್ಲಿ. ಸುಡುಮಣ್ಣು ಮಾಡ್ತೀರೋ ಅಥವಾ ಪೊಟ್ಯಾಶ್ ಕೊಡ್ತೀರ? ಸುಡುಮಣ್ಣು ಮಾಡ್ತಿಲ್ಲ, ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುಡುಮಣ್ಣು ಮಾಡ್ಲಿಕ್ಕೆ ಆಗ್ತಿಲ್ಲ, ಹಾಗಾಗಿ ಇದು ಪೊಟ್ಯಾಷನ್ ಮಾತ್ರ ಯೂಸ್ ಮಾಡುವಂತದ್ದು. ಮಿಶ್ರ ಬೆಳೆ ಅಲ್ಲದೆ ನೀವು ಗೇರು ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ ಅಂತ ಕೇಳಿದ್ರು, ಇದರ ಬಗ್ಗೆ ಹೇಳಿ. ಗೇರು ಕೃಷಿ ಅಂದ್ರೆ ನಾವು ಒಂದೇ ಬೆಳೆಯನ್ನು ಮಾಡಿದ್ರೆ, ಈಗ ಅಡಿಕೆ ಆಕ್ಚುಲಿ ನೀರಾವರಿ ವ್ಯವಸ್ಥೆ ಉಂಟು ನಮಗೆ, ಅದು ಸಹ ಗೇರು ಬೆಳೆಯನ್ನು ಸಪರೇಟ್ ಒಂದು ಎಕರೆ ನಾವು ಮಾಡಿದ್ದೇವೆ. ಯಾಕಂದ್ರೆ ಈ ಅಡಿಕೆದು ಕೆಲವೊಮ್ಮೆ ಬ್ಯಾನ್ ಆಗತ್ತೆ ಅಂತ ಹೇಳ್ತೇವೆ, ರೈತ ಆದವನು ಅವನು ಪರ್ಯಾಯ ಬೆಳೆ ಇರಬೇಕನ್ನೋ ಉದ್ದೇಶದಿಂದ ನೀರಾವರಿ ಇದ್ದರೂ ಸಹ ಒಂದು ಎಕರೆ ಜಾಗದಲ್ಲಿ ಗೇರನ್ನು ಸಹ ನೋಡುವ. ಅದಕ್ಕೆ ಯಾವಾಗ ಮಾರ್ಕೆಟ್ ಇಲ್ಲ ಅಂತಿಲ್ಲ, ಯಾಕೊಂದು ತಿನ್ನುವಂತ ಆಹಾರ ವಸ್ತು ಆದ ಕಾರಣ ಅದಕ್ಕೆ 1 ಎಕರೆ ಗೇರನ್ನು ಸಹ ಮಾಡಿದ್ದೇವೆ. ಅದನ್ನ ಈಗ ಪ್ರತ್ಯೇಕವಾಗಿ ನೆಡುವಾಗ ನೀವು ಹೆಚ್ಚು ಅಂತರವನ್ನು ಕೊಟ್ಟಿರುವಂತದ್ದು, ಹತ್ತಿರ ನೆಟ್ಟಿರುವಂತದ್ದು? ನಾನೊಂದು ಅಂತರ ಸ್ವಲ್ಪ ಕಡಿಮೆ ಕೊಟ್ಟಿದ್ದೆ, ಅಂದ್ರೆ 1 ಎಕರೆಯಲ್ಲಿ ಹೆಚ್ಚುವಲ್ಲಿ ಅವತ್ತು 80 ಗಿಡ, 60-80 ಗಿಡ ಅಂತಾರೆ, ನಾವೊಂದು 100 ಗಿಡ ತನಕ ನೆಟ್ಟಿದ್ದೇವೆ. ಅಂದ್ರೆ ಅಂತರ ಹತ್ತಿರ ಇಟ್ಟು ಅದನ್ನು ಪ್ರೂನಿಂಗ್ ಮಾಡ್ತಾ ಇರುವಂತದ್ದು ಆ ಮೆಥಡ್ ಅಲ್ಲಿ. ಮತ್ತೆ ಮೊದಲ 3 ವರ್ಷದಲ್ಲಿ ಮಿಡ್ಲಲ್ಲಿ ಶುಂಠಿ ಮತ್ತೆ ಸಾಂಬ್ರಾಣಿ ಎಲ್ಲ ಉಪ ಬೆಳೆಯಲ್ಲೇ ಮಾಡಿದ್ದೇವೆ ಅದರಲ್ಲಿ. ಈಗ ಇದರ ನಿರ್ವಹಣೆ ಅಂದ್ರೆ ಹೇಗೆ? ಈಗ ಗೇರು ಗಿಡದ ನಿರ್ವಹಣೆ ಅಂದ್ರೆ ಪ್ರೂನಿಂಗ್ ಮಾಡಿದ್ರು? ಪ್ರೂನಿಂಗ್ ಅಂದ್ರೆ ಅದ ಹಳೆ ಗೆಲ್ಲುಗಳು ಸಹ ಮತ್ತೆ ಸ್ಟ್ರೈಟ್ ಹೋಗೋ ಗೆಲ್ಲವನ್ನು ಪ್ರೂನಿಂಗ್ ಮಾಡ್ತೇವೆ. ಒಂದು ಆಕಾರ ಕೊಡಬೇಕು ಗಿಡಕ್ಕೆ, ಕಾಂಡದಲ್ಲಿ ನೆಲದಲ್ಲಿ ಹೋಗುವಂತ ಗೆಲ್ಲನ್ನೆಲ್ಲ ಪ್ರೂನಿಂಗ್ ಮಾಡಿದ್ರೆ ನಮಗೆ ಬೀಜವನ್ನು ಆಯ್ಕೆ ಮಾಡ್ಲಿಕ್ಕೆಲ್ಲ ಈಸಿ ಆಗುತ್ತೆ. ಈ ಸಾಮಾನ್ಯ 1 ಎಕರೆ ಪ್ರದೇಶದಲ್ಲಿ ನೀವು 100 ಗಿಡ ನೆಟ್ಟರೆ ಸಾಮಾನ್ಯ ಎಷ್ಟು ಇಳುವರಿ ಬರಬಹುದು? ಒಂದು ಗಿಡ ಒಂದು 4 ವರ್ಷ ಆದ ನಂತರ ಒಂದು ಗಿಡದಲ್ಲಿ ಒಂದು 5-10 ಕೆಜಿ ಇಳುವರಿ ತೆಗಿಬಹುದು. ಒಂದು 80 ಗಿಡ ಅಥವಾ ನಮ್ಮದಲ್ಲಿ ಸ್ವಲ್ಪ ಡೆನ್ಸಿಟಿ ಜಾಸ್ತಿ ಇದೆ, ಹಾಗಾಗಿ 100 ಗಿಡ ಹಾಕಿದ್ದೇವೆ. ಅದಕ್ಕೆ 5-10 ಕ್ವಿಂಟಲ್ ನನಗೆ ತೆಗಿಬಹುದು. ಅಂದ್ರೆ ಅದಕ್ಕೆ ನಮ್ಮಲ್ಲಿ ಇಲ್ಲಿ ಟೀ ಸೊಳ್ಳೆ ಇದೆಲ್ಲ ಬಾಧೆ ಇರ್ತದೆ, ಅದಕ್ಕೆ ನಾವು ಡಿಸೆಂಬರ್ ಇಂದ ಜನವರಿ ತನಕ ಪ್ರತಿ ತಿಂಗಳು ಸ್ಪ್ರೇ ಮಾಡಿದೆ. ಹೊಸ ಚಿಗುರು ಬಂದಾಗ ಸ್ಪ್ರೇ ಮಾಡಬೇಕಾಗತ್ತೆ. ಕಾಂಡ ಕೊರಿಯುವಂತ ಹುಳ ಸಮಸ್ಯೆ, ಕಾಂಡ ಸಮಸ್ಯೆ ಉಂಟು. ಅದಕ್ಕೆ ಈ ಸತಿ ನಮ್ದು ಬರ್ಲಿಲ್ಲ, ನಾವೀಗ ನಟ್ಟು 4 ವರ್ಷ ಆದಷ್ಟೇ. ಆದ್ರೆ ಅದಕ್ಕೆ ಅದು ತೋಟ ಸ್ವಲ್ಪ ಕ್ಲೀನ್ ಆಗಿ ಇಡಬೇಕು, ಮತ್ತೆ ಸುಣ್ಣ ಇದೆಲ್ಲ ಸ್ಪ್ರೇ ಮಾಡಿ ಸ್ವಲ್ಪ ಕಡಿಮೆ ಬರ್ತದೆ ಅಂತ ಇದ್ದಾರೆ. ಗೇರು ಗಿಡಕ್ಕೆ ಗೊಬ್ಬರ ಹೇಗೆ ಕೊಡ್ತೀರಿ? ಬೇರೆ ಗೊಬ್ಬರ ಅಂದ್ರೆ ನಮ್ದು ಈ ಸತರಿಗೆ ಬೇರೆ ಗೊಬ್ಬರ ಏನು ಹೆಚ್ಚಿಗೆ ಕೊಡ್ಲಿಕ್ಕೆ ಹೋಗಿಲ್ಲ, ಯಾಕಂದ್ರೆ ಅದು ಮಿಡ್ಲಲ್ಲಿ ಶುಂಠಿ ಮತ್ತೆ ಅರಸಿನೆಲ್ಲ ಇದು ಮಾಡಿ ಉಪ ಬೆಳೆ ಮಾಡಿದ್ರಿಂದ ಅದೇ ಗೊಬ್ಬರವನ್ನು ಅದು ಹೀರ್ಕೊಳ್ತಾ ಇರ್ತದೆ. ಈಗ ಇನ್ನು ಪ್ರತಿ ವರ್ಷ ಪೊಟಾಶ್ ಇದನ್ನು ಕೊಡಬೇಕಂತ ಇದ್ದೇವೆ. ಈಗ ಗೇರು ಮರಕ್ಕೆ ನೀರಾವರಿ ವ್ಯವಸ್ಥೆ ಮಾಡಿದ್ರೆ ಹೆಚ್ಚು ಇಳುವರಿ ಬರ್ತದ? ಅದು ಬರ್ತದಂತೆ, ಇನ್ನು ನೋಡ್ಬೇಕು. ಯಾಕಂದ್ರೆ ನಮ್ಮಲ್ಲಿ ಈಗ ನೀರಾವರಿ ಜಾಸ್ತಿ ಕೊಡುವ ಸಮಸ್ಯೆ, ಇನ್ನೊಂದು ಸಮಸ್ಯೆ ಏನಂದ್ರೆ ಅದು ಗಿಡ ಹೆಚ್ಚು ಸೊಕ್ಕಿದ್ರೆ ಗಾಳಿಯಲ್ಲಿ ಇಷ್ಟು ಗೆಲ್ಲೆಲ್ಲ ಇಷ್ಟವಾಗಿ ಹೋಗುತ್ತೆ, ಸ್ವಲ್ಪ ಡ್ರೈ ವಾತಾವರಣ ಇರಬೇಕಾಗತ್ತೆ. ಆಮೇಲೆ ಈಗ ತೆಂಗಿನ ಕೃಷಿಯ ಬಗ್ಗೆ ಹೇಳಿ, ಸಾಮಾನ್ಯವಾಗಿ ಈಗ ನುಸಿ ಪೀಡೆ ಅಂತ ಒಂದು ಸಮಸ್ಯೆ ಬರಬಹುದು ಅಥವಾ ಮಂಗಗಳ ಕಾಟ ಇರಬಹುದು, ಇಂಥದ್ದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತೀರಿ? ಮಂಗದಲ್ಲೇ ಅಂದ್ರೆ ನಮ್ಮ ಹೆಚ್ಚಿನ ನಾಯಿ ಇದ್ದೇವೆ, 4 ನಾಯಿ ಇದ್ದೇವೆ, ಅವೇ ಪೊಟ್ಯಾಷಿಯಂ ಬರ್ತದೆ. ಮೇನ್ ಮಂಗನಿಗೆ ಏನಂದ್ರೆ ನಮ್ಮ ತೋಟಕ್ಕೆ ಡೈರೆಕ್ಟ್ ಆಗಿ ಜಂಪ್ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ದು ಇಲ್ಲಿ ಕಾಡು ಪ್ರದೇಶ ಆದ್ರಿಂದ ನಮ್ದು ಬಾರ್ಡರ್ ಲಾಸ್ಟ್ ಇರುವಂತದ್ದು. ಆದ್ರೆ ಮಂಗನ ಹಾವಳಿ ಎಷ್ಟು ಜಾಸ್ತಿ ಇರ್ತದೆ ಆಕ್ಚುಲಿ, ಆದ್ರೆ ನಮ್ಮಲ್ಲೇನು ಜಸ್ಟ್ ಮರದಿಂದ ಮರ ಜಂಪ್ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದ್ಸರಿ ಇಳಿದು ಬರ್ಬೇಕು ನಮ್ಮ ತೋಟಕ್ಕೆ ಬರ್ಬೇಕಾದ್ರೆ. ಅದು ಸೆಂಟ್ರಲ್ ಒಂದು ರೋಡ್ ಬಂದಿದೆ, ಹಾಗಾಗಿ ಇಳಿದು ಬರ್ಲಿಕ್ಕೆ ನಮ್ಮ ನಾಯಿಗಳು ಬಿಡುದಿಲ್ಲ. ಹಾಗಾಗಿ ಮತ್ತೆ ನಮ್ಮ ತೋಟದ ಒಳಗೆ ಒಮ್ಮೆ ಬರ್ಲಿಕ್ಕೆ ನಾವು ಬಂದು ಬಿಟ್ಟು ಅವು ತಿನ್ಲಿಕ್ಕೆ ಬಿಟ್ರೆ ಅವು ಮತ್ತೆ ಅಭ್ಯಾಸ ಆಗಿಬಿಡ್ತದೆ. ಅದಕ್ಕೆ ಏನ್ ಮಾಡ್ತೇವೆ ಅಂದ್ರೆ ನಮ್ಮ ಒಂದು ಯಾರ್ಗನ್ ಇದೆ ಮತ್ತೆ 4 ನಾಯಿ ಇದೆ, ಬಂದಾಗ ಒಳಗಡೆ ಅವಾಗ ಅವಕಾಶ ಕೊಡುದಿಲ್ಲ, ಹಾಗಾಗಿ ಅವು ಒಳಗಡೆ ಬರ್ಲಿಕ್ಕೆ ಹೆದರ್ತವೆ. ಬಂದೇ ಇಲ್ಲ ಅಲ್ಲ ಬಂದಿದೆ ಕೆಲವೊಮ್ಮೆ ನಾವ್ಯಾರ ಇಲ್ಲ ಕೆಲ ಟೈಮ್ ಅಲ್ಲಿ ಬರ್ತೇವೆ, ಬಂದರು ಸಹ ನಾವು ಸ್ವಲ್ಪ ನೋಡ್ತಾ ಇರ್ತೇವೆ. ಹಾ, ಬೆಸ್ತು ಹೋಗಿ ಅವು ಬದು ಸ್ವಲ್ಪ ಕಡಿಮೆ ಹೆದರ್ತವೆ. ಈ ನುಸಿ ಪೀಡದ ಸಮಸ್ಯೆ ಬಂದಿದೆಯಾ? ನುಸಿ ಪೀಡ ಸಣ್ಣ ಸಣ್ಣ ಮಟ್ಟದಲ್ಲಿದೆ, ಆದ್ರೆ ಸ್ವಲ್ಪ ಪೋಷಕಾಂಶವನ್ನು ಕಲೆಕ್ಟ್ ಕೊಡ್ತೇವೆ, ಅದು ಅಷ್ಟು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುದಿಲ್ಲ. ಈ ಎಲ್ಲ ನೀರು ತೆಗಲಿಕ್ಕೆಲ್ಲ ಸಮಸ್ಯೆ ಆಗುತ್ತೆ, ಅಂದ್ರೆ ಬೊಂಡ ಚಂದ ಇರಬೇಕು, ನೀಟಾಗಿರ್ಬೇಕಲ್ಲ ಆಗ್ತದಲ್ಲ. ಹಾಗಾಗಿ ಈಗ ಕೊಬ್ಬರಿಯಾಗಿ ಮಾರಾಟ ಮಾಡುವಂತದ್ದು ಅಥವಾ ತೆಂಗಿನಕಾಯಿ ಮಾರಾಟ ಮಾಡುವಂತದ್ದು, ಎಣ್ಣೆ ಮಾಡಿ ಮಾರಾಟ ಮಾಡುವಂತದ್ದು, ಅಥವಾ ಎಳನೀರನ್ನ ಮಾರಾಟ ಮಾಡುವಂತದ್ದು, ಯಾವುದು ಒಳ್ಳೇದಂತ ಹೇಳ್ತೀರಿ? ಅಂದ್ರೆ ಸಣ್ಣ ಮರ ಆದ್ರೆ ಎಳನೀರು ತೆಗಲಿಕ್ಕೆಲ್ಲ ಈಸಿ ಆಗುತ್ತೆ, ದೊಡ್ಡ ಮರ ಎಲ್ಲ ಇಳಿಸ್ಲಿಕ್ಕೆಲ್ಲ ಕಷ್ಟ ಆಗುತ್ತೆ. ಅದಕ್ಕೆ ಎಳನೀರಲ್ಲಿ ಸ್ವಲ್ಪ ತೆಗೆದ್ರೆ ಈಗಿನ ರೇಟ್ ಅಲ್ಲಿ ತೆಂಗಿನಕಾಯಿ ಒಳ್ಳೆ ರೇಟ್ ಇದೆ ನಡೀತದೆ. ಇಲ್ಲ, ಮೊದಲು 15-20 ರೂಪಾಯಿ ಕೆಜಿ ಇರುವಾಗ ಎಳನೀರ ತೆಗಿತಿದ್ದೆ ನಾವು ಜಾಸ್ತಿ. ಹಾ, ಅಂದ್ರೆ ಎಳನೀರದ ಸಮಸ್ಯೆ ಅಂದ್ರೆ ಮರನ ಕಾಯಿ ಹತ್ತಿ ತೆಗೆದು ಇಳಿಸಬೇಕಾಗತ್ತೆ. ಕಾಯಿಯಲ್ಲಿ ಹಾಗಲ್ಲ, ದೋತಿಯಲ್ಲೇ ಕೊಯ್ಯಬಹುದು. ಒಮ್ಮೆ ಯಾವಾಗ ಆಯ್ಕೆ ಮಾಡಿ ಒಂದೇ ಸರಿ ಮಾಡಬಹುದು. ಅದಕ್ಕೆ ಆ ಲೆಕ್ಕದಲ್ಲಿ ತೆಂಗಿನಕಾಯಿ ಈಸಿ. ಹಾ, ಈಗ ತೆಂಗಿನ ಮರದ ಬುಡ ಬಿಡಿಸುವಂತ ಒಂದು ಅಭ್ಯಾಸ ಈಗಲೂ ಇದೆಯಾ? ಇಲ್ಲ ಇಲ್ಲ, ಈ ಬುಡ ಬಿಡಿಸೋ ನಾವೊಂದು 5-10 ವರ್ಷ ಆಗಿದೆ ಕೈದ್ ಮಾಡಿದೆ. ಕಾಲಿಗೆ ಬುಡಕ್ಕೆ ಹಾಕ್ತದಷ್ಟೇ, ಅದನ್ನು ಓಪನ್ ಮಾಡಿ ತೆಗೋದಿಲ್ಲ, ಮತ್ತೆ ಮಣ್ಣನ್ನೆಲ್ಲ ಹಾಕ್ತೇವೆ ಅಷ್ಟೇ. ಈಗ ತೆಂಗಿನ ಮರಕ್ಕೆ ವಿಶೇಷವಾಗಿ ಎಷ್ಟು ನೀರು ಕೊಡಬೇಕು? ನೀರಂದ್ರೆ ನಾನು ವೀಕ್ಲಿ ಒಂದಥವಾ ಎರಡು ಸರಿ ಸ್ಪ್ರಿಂಕ್ಲರ್ ಕೊಡ್ತೇವೆ. ಡ್ರಿಪ್ ಅಂತ ಹಾಕೊಂಡಿಲ್ಲ? ಹಾಕಿಲ್ಲ, ಸ್ಪ್ರಿಂಕ್ಲರ್ ಯೂಸ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಮಿಶ್ರ ಬಾಳೆಗಿಳೆ ಎಲ್ಲದಕ್ಕೂ ಅದೇ ಇದಾಗುತ್ತೆ. ನಮ್ ನೀರಿನ ಸ್ವಲ್ಪ ಅನುಕೂಲತೆ ಇದೆ ಈಗ, ಹೊಳೆ ನೀರಾದ ಕಾರಣ. ವರ್ಷದಲ್ಲಿ ದಿನ 4 ಗಂಟೆ ಸ್ಪ್ರಿಂಕ್ಲರ್ ಬಿಡ್ತೇವೆ, ವಾರದಲ್ಲಿ 2 ಸರಿ. ಬೇಸಿಗೆಯಲ್ಲಿ ಕೂಡ ನೀರು ಧಾರಾಳ ಇರ್ತದ? ಲಾಸ್ಟ್ ಸ್ವಲ್ಪ ಟೈಮ್ ಸ್ವಲ್ಪ ಶಾರ್ಟೇಜ್ ಆಗ್ತದೆ, ಅದಕ್ಕೆ ಏನ್ ಮಾಡ್ತೇವೆ ಆವಾಗ ನೀರಿನ ಪ್ರಮಾಣ ಮತ್ತೆ ಕಡಿಮೆ ಮಾಡ್ತೇವೆ. ಎಲ್ಲ ನಾವು ಹೊಳೆಗೆ ಸ್ವಲ್ಪ ಕಟ್ಟೆಲ್ಲ ಹಾಕಿ ಎಲ್ಲರೂ ಸೇರಿ, ನಾವೆಲ್ಲ ರೈತರೆಲ್ಲ ಸೇರಿ ಕಟ್ಟಾಕಿ ಮರಳಿನ ಕಟ್ಟಾವ ಹೇಗೆ? ಮರಳಿ ಚೀಲಕ್ಕೆ ಮರಳು ತುಂಬಿ ಕಟ್ಟಾಗುವಂತದ್ದು. ಇದು ಎಷ್ಟು ವರ್ಷ ನಡೀತಾ ಇದೆ ಈ ಮರಳಿನ ಕಟ್ಟದ್ದು? ಒಂದೀಗ ಇತ್ತೀಚೆಗೆ ಒಂದು 4-5 ವರ್ಷದಿಂದ ನೀರಿನ ಅಭಾವ ಬಂದಿದ್ದು ಇವಾಗ ಈಗ ಸ್ಟಾರ್ಟ್ ಆಗಿದೆ. ಹೌದು. ಅಂದ್ರೆ ಎಷ್ಟು ಜನರಿಗೆ ಇದು ಉಪಯೋಗ ಆಗ್ತದೆ ಈ ಮರಳಿನ ಕಟ್ಟದಿಂದ? ಒಂದು ಇಲ್ಲಿ ನಮ್ಮ ಆಸುಪಾಸಲ್ಲಿ ಒಂದು 15-20 ಜನ ರೈತರಿದ್ದಾರೆ, ಮತ್ತೆ ಇಲ್ಲಿಂದ ಕುಡಿಯುವ ನೀರು ಸಹ ಹೋಗುತ್ತೆ ಇಲ್ಲಿ ನೀರು ಸಂತೆಗಟ್ಟೆ ತನಕ. ಪೇಟೆ ಇಲ್ಲಿಂದ ಒಂದು 4 ಕಿಲೋಮೀಟರ್ ತನಕ ಪೇಟೆಗೆ ಸಂತೆಗಟ್ಟೆ ಸಹ ಇಲ್ಲಿ ಕುಡಿಯುವ ನೀರು ಹೋಗುವ ಕಾರಣ ನಾವು ಅದು ಒಂದು ಹೊಳೆಗೆ ಅದು ಒಂದು 70-80 ಕೆಲಸ ಆಗುತ್ತೆ. ಅದನ್ನ ನಾವೆಲ್ಲ ರೈತರೆಲ್ಲ ಸೇರಿ ಮಾಡ್ತೇವೆ, ಮಾಡೋದ್ರಿಂದ ಕುಡಿ ನೀರಿಗೆಲ್ಲ ಅದರಿಂದ ಬೆನಿಫಿಟ್ ಆಗ್ತದೆ. ಈಗ ಉದ್ಯೋಗ ಖಾತ್ರಿ ಯೋಜನೆ ಆಗ್ಬಹುದು ಅಥವಾ ಗ್ರಾಮ ಪಂಚಾಯತ್ ವತಿಯಿಂದ ಆಗ್ಬಹುದು, ಏನಾದ್ರೂ ಪ್ರೋತ್ಸಾಹ ಕೊಡ್ತಾ ಇದಾರೆ? ಉದ್ಯೋಗ ಖಾತ್ರಿಯನ್ನು ನಾವು ಇಲ್ಲಿ ಯಾರು ಅಷ್ಟು ಯೂಸ್ ಮಾಡ್ಕೊಂಡಿಲ್ಲ, ಯಾಕಂದ್ರೆ ಅದರಲ್ಲಿ ಅಲೆದಾಡ್ಲಿಕ್ಕೆ ಸರಿಯಾಗುತ್ತೆ. ಈ ಇಲಾಖೆಯಲ್ಲಿ ಹೊಂದಾಣಿಕೆ ಇಲ್ಲ ಅವರಲ್ಲಿ. ತೋಟಗಾರಿಕೆ ಕೇಳಿದ್ರೆ ಅಲ್ಲಿ ಗ್ರಾಮ ಪಂಚಾಯತ್ ಅಲ್ಲಿ ನೀವು ಮಾಡ್ಕೊಂಡು ಬನ್ನಿ ಅಂತಾರೆ. ಪಂಚಾಯತಲ್ಲಿ ಕೇಳಿದ್ರೆ ಅಲ್ಲಿ ಅದು ತೋಟಗಾರಿಕೆದೆಲ್ಲ ನಿಮ್ ತೋಟಗಾರಿಕೆ ಇಲಾಖೆಯಲ್ಲಿ ಮಾಡೋದು, ಅದರಿಂದ ಇಲಾಖೆಯಲ್ಲಿ ಹೊಂದಾಣಿಕೆ ಸರಿ ಇಲ್ಲ, ಮತ್ತೆ ಅವರಲ್ಲಿ ಓಡಾಟ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ನಾವು ರೈತರೇ ಓನ್ ಆಗಿ ಮಾಡ್ತಾ ಬಿಟ್ರೆ ಉದ್ಯೋಗ ಖಾತ್ರಿಯನ್ನು ಯಾವ ಎಫೆಕ್ಟ್ ಅಷ್ಟು ಮಾಡ್ಕೊಂಡಿಲ್ಲ. ಆಮೇಲೆ ಈಗ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನುಭವ ಏನು? ಮಾರುಕಟ್ಟೆ ನಮ್ಮಲ್ಲಿ ಯಾವುದೇ ಬೆಳೆಗಿಲ್ಲ, ಅಷ್ಟೇನು ಸಮಸ್ಯೆ ಇಲ್ಲ. ಈಗ ಅಡಿಕೆ ಇದಾದ್ರೆ ಕ್ಯಾಂಪು ಇದೆ, ಮತ್ತೆ ತೆಂಗಿನಕಾಯಿಗೆ ಇಲ್ಲಿ ಫ್ಯಾಕ್ಟ್ರಿಗಳಿದ್ದಾವೆ, ಅಂತ ಸಮಸ್ಯೆ ಏನಿಲ್ಲ. ಸ್ವಲ್ಪ ಭತ್ತದೆಲ್ಲ ಕೆಲವು ಟೈಮ್ ಏನಂದ್ರೆ ಕಟಾವ್ ಮಾಡಿದಾಗ ಕೂಡಲೇ ಮಾರ್ಕೆಟ್ ಹಾಕ್ಲಿಕ್ಕೆ ಸಮಸ್ಯೆ ಆಗುತ್ತೆ, ಯಾಕಂದ್ರೆ ರೇಟ್ ಕಮ್ಮಿ ಇರ್ತದೆ ಆ ಟೈಮಲ್ಲಿ, ಒಣಸ್ಲಿಕ್ಕೆ ಕಷ್ಟ ಆಗುತ್ತೆ. ಅಷ್ಟೇ ಬಿಟ್ಟರೆ ಮಾರ್ಕೆಟಿಂಗ್ ಯಾವುದೇ ಸಮಸ್ಯೆ ಇಲ್ಲ. ಬಾಳೆಕಾಯಿನೆಲ್ಲ ಲೋಕಲ್ ಅಂಗಡಿಯಲ್ಲೇ ಹೋಗ್ತದೆ, ಮಾರುಕಟ್ಟೆ ಸಮಸ್ಯೆ ಅಷ್ಟೇನಿಲ್ಲ. ಆಮೇಲೆ ಈಗ ಕೂಲಿ ಆಳುಗಳ ಸಮಸ್ಯೆ ಬಹುಶಃ ಎಲ್ಲ ಕಡೆಯೂ ಕೂಡ ಇರುವಂತಹದ್ದು, ನೀವು ಇದನ್ನು ಯಾವ ರೀತಿ ನಿಭಾಯಿಸ್ತೀರಿ? ಯಾಂತ್ರೀಕರಣ ಎಷ್ಟರ ಮಟ್ಟಿಗೆ ಮಾಡೋದಕ್ಕೆ ಸಾಧ್ಯ ಆಗಿದೆ? ಅಂದ್ರೆ ಕೂಲಿ ಆಳಿಗೆ ಮೇನ್ ಸಮಸ್ಯೆ ಇಲ್ಲಿ ಸಮಸ್ಯೆ ಇದೆ, ಅದಕ್ಕೆ ನಾವೇನ್ ಮಾಡ್ತೇವೆ ಮ್ಯಾಕ್ಸಿಮಮ್ ಯಾಂತ್ರೀಕರಣವನ್ನು ಮಾಡ್ತೇವೆ. ಈಗ ಅಡಿಕೆಯಲ್ಲಿ ಮಿಷನ್ ನಾಟಿಯನ್ನು ಯೂಸ್ ಮಾಡುವಂತದ್ದು, ಅಲ್ಲ ಭತ್ತದಲ್ಲಿ ಮಿಷನ್ ನಾಟಿ ಮಾಡುವಂತದ್ದು, ಮತ್ತೆ ಉಳುಮೆಗೆ ಫಸ್ಟ್ ಟಿಲ್ಲರ್ ಯೂಸ್ ಮಾಡ್ತಿದ್ದೆ. ಈಗ ನಮ್ದು ಟ್ರ್ಯಾಕ್ಟರ್ ಇದೆ, ನಾವೊಂದು ರೈತ ಸಂಘ ಅಂತ ಮಾಡಿಕೊಂಡು ಟ್ರ್ಯಾಕ್ಟರ್ ಮಿಷನ್ ಅಂತ ನಮ್ಮದಲ್ಲೇ ಇದೆ. ನಾವು ನಮ್ಮ 14 ಜನ ರೈತರಿದ್ದೇವೆ, ಅವ್ರದ್ದು ಮಾಡ್ಕೊಡ್ತೇವೆ, ಮತ್ತೆ ಆಸುಪಾಸು ಇದ್ದಾಗ ಸಹ ಹೋಗ್ತೇವೆ ಬಾಡಿಗೆ. ಇದರಿಂದ ಒಂದು ಕೃಷಿ ಸಮಸ್ಯೆ ಕಮ್ಮಿ ಆಗುತ್ತೆ, ಮತ್ತು ಕಾಸ್ಟ್ ಸಹ ಕಮ್ಮಿ ಬರ್ತದೆ. ಮತ್ತೆ ಸ್ಪ್ರೇಯರ್ ಆಗಿ ಇದು ಅಡಿಕೆ ಮರಕ್ಕೆ ಇದು ಮಾಡ್ಲಿಕ್ಕೆಲ್ಲ ಸ್ಪ್ರೇಯರ್ ಯೂಸ್ ಮಾಡ್ತೇವೆ. ಇಬ್ಬರು ಎಟ್ಟೆ ಟೈಮ್ ಇಬ್ಬರು ಹೊಡಿಲಿಕ್ಕೆ ಆಗುತ್ತೆ ಒಂದೇ ಮತದಲ್ಲಿ. ಪವರ್ ಸ್ಪ್ರೇಯರ್ ಮತ್ತೆ ಬ್ರಷ್ ಕಟ್ರ್ ಅನ್ನು ಸಹ ಯೂಸ್ ಮಾಡ್ತೇವೆ. ಹುಲ್ಲು ಕಳೆ ಎಲ್ಲ ನಾಶ ಮಾಡ್ಲಿಕ್ಕೆ ಬ್ರಷ್ ಕಟ್ರ್ ಯೂಸ್ ಮಾಡ್ತೇವೆ. ಮತ್ತೆ ಸಾಗಾಟಕ್ಕೆ ಕೈಗಾಡಿಯನ್ನು ಯೂಸ್ ಮಾಡ್ತಿದ್ದೇವೆ. ಹೌದು, ಬಹಳ ಸಂತೋಷ ರಾಜೇಶ್ ಪೂಜಾರಿ ಅವರೇ. ಬಹಳ ವೈಜ್ಞಾನಿಕವಾಗಿ ನೀವು ಕೃಷಿಯನ್ನ ಮಾಡ್ತಾ ಇದ್ರಿ, ಜೊತೆಗೆ ಈ ಮಿಶ್ರ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ, ಅದರಲ್ಲಿಯೂ ಕೂಡ ಆ ವರ್ಷ ಪೂರ್ತಿ ಆದಾಯ ಬರುವ ಹಾಗೆ ಯಾವ ರೀತಿ ನೋಡ್ಕೊಳ್ಬಹುದು ಮತ್ತು ಸಮಗ್ರವಾಗಿ ಕೃಷಿ ಮಾಡೋದ್ರಿಂದ ಯಾವ ರೀತಿ ಒಂದು ಲಾಭವನ್ನು ನಮ್ಮ ರೈತರು ಪಡ್ಕೊಳ್ಬಹುದು, ಈ ವಿಚಾರವಾಗಿ ನಿಮ್ಮ ಅನುಭವನ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸಮಗ್ರ ಕೃಷಿ ನಿರ್ವಹಣೆ ಕುರಿತು ರಾಜೇಶ್ ಪೂಜಾರಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಕೃಷಿ ಉತ್ಪನ್ನಗಳ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 49,000 ರೂಪಾಯಿಗಳಿಂದ 51,500 ರೂಪಾಯಿಗಳು, ಹೊಸ ಅಡಿಕೆ 47,000 50,000 ರೂಪಾಯಿಗಳು, ಕೋಕಾ 38,000 43,500 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500 11,000 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000 18,000 24,000 ರೂಪಾಯಿಗಳು, ತೆಂಗಿನಕಾಯಿ ಎರಡನೇ ವರ್ಗ 15,000 16,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,600 2,800 ರೂಪಾಯಿಗಳು, ಕಟ್ಟ ಸಾಂಬಾರ್ 2,500 2,750 ರೂಪಾಯಿಗಳು, ಐಆರ್ 8 2,300 2,550 ರೂಪಾಯಿಗಳು, ಭತ್ತ ಆಮದು 1,750 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 3,900 4,000 ರೂಪಾಯಿಗಳು, ಕೆಂಪು ಬೆಲ್ಲ 3,700 3,800 ರೂಪಾಯಿಗಳು, ಕಪ್ಪು ಬೆಲ್ಲ 3,900 4,000 ರೂಪಾಯಿಗಳು, ಮೆಣಸು ಆಮದು ಕ್ವಿಂಟಾಲಿಗೆ 20,000 22,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 37,000 40,200 ರೂಪಾಯಿಗಳು, ಕಚ್ಚಾ ಗೇರುಬೀಜ 9,500 10,500 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 1,800 2,600 ರೂಪಾಯಿಗಳು, ಕದಲಿ 2,200 2,700 ರೂಪಾಯಿಗಳು, ಗಾಳಿ 1,400 1,600 ರೂಪಾಯಿಗಳು, ನೇಂದ್ರ ಬಾಳೆ ಪ್ರತಿ ಕ್ವಿಂಟಾಲಿಗೆ 2,000 2,800 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಕೃಷಿ ಉತ್ಪನ್ನಗಳ ಇಂದಿನ ಧಾರಣೆಗಳು. ಕೇಳುಗರೆ, ಈಗ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಪುಷ್ಪಲತಾ ಚಂದ್ರಹಾಸ್ ಹಾಡಿರುವ ಪುರಂದರದಾಸರ ಕೃತಿ. ಯಮನೆಲ್ಲಿ ಕಾಣಲೆಂದು ಕೇಳಬೇಡ, ಯಮನೆಲ್ಲಿ ಕಾಣಲೆಂದು ಕೇಳಬೇಡ, ಯಮನೇ ಶ್ರೀರಾಮ ಸಂದೇಹ ಬೇಡ, ಯಮನೆಲ್ಲಿ ಕಾಣಲೆಂದು ಕೇಳಬೇಡ, ಯಮನೇ ಶ್ರೀರಾಮ ಸಂದೇಹ ಬೇಡ, ಯಮನೆಲ್ಲಿ ಕಾಣಲೆಂದು ಕೇಳಬೇಡ, ಯಮನೇ ಶ್ರೀರಾಮ ಸಂದೇಹ ಬೇಡ, ಯಮನೆಲ್ಲಿ ಕಾಣಲೆಂದು ಕೇಳಬೇಡ, ಆ ಈಗ ಕೇಳಿ ಎಂಎಸ್ ಶೀಲಾ ಹಾಡಿರುವ ಪುರಂದರದಾಸರ ಕೃತಿ. ವೆಂಕಟೇಶ ದಯ ಮಾಡೋ ವೇದ ವೇದ್ಯನೆ, ವೆಂಕಟೇಶ ದಯ ಮಾಡೋ ವೇದ ವೇದ್ಯನೆ, ವೆಂಕಟೇಶ ದಯ ಭಯವಿತ್ತು ರಕ್ಷಿಸೆನ್ನ ಬೇಗನೆ.